ಪಾರದರ್ಶಕತೆ ತಿದ್ದುಪಡಿ ವಿಧೇಯಕ 2025 ವಿಧಾನಸಭೆಯಲ್ಲಿಂದು ಅಂಗೀಕಾರ. ಹನಿಟ್ರ್ಯಾಪ್ ಪ್ರಕರಣ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿ ಅಥವಾ ಸಿಬಿಐನಿಂದ ತನಿಖೆಗೆ ಬಿಜೆಪಿ ಆಗ್ರಹ. ರಾಜ್ಯಾದ್ಯಂತ ಮೊದಲ ದಿನ ಸುಸೂತ್ರವಾಗಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಹಂಗು ಹಿಂಗು ಒಸಿ ಈ ಮಳೆ ಬಂದು ದಗೆ ಕಡಿಮೆ ಆಯ್ತು ಅಂತ ಅನ್ಕಂದ್ರೆ ಈ ದಿನ ಬೆಳಗಾದ್ರೂ 9-10 ಗಂಟೆ ಆದ್ರೂ ಇನ್ನು ಈ ಹಿಮ ಬೇರೆ ಬೀಳೋದು ಕಡಿಮೆ ಆಗ್ಲಿಲ್ಲ. ಈ ಪಾಟಿ ಸಂಜೆ ಆದ್ರೂ ಏನು ಹಣೆಯ ಮನೆಯಿಂದ ಆಚೆ ಭತ್ತನೋ ಇಲ್ವೋ ಕಾಣಕ್ಕೆ ಇಲ್ಲ. ಇವನೇನು ಡೈರಿ ಕಡಿಕೆ ಹಾಲು ಪಾಲು ಹಾಕಕ್ಕೇನು ಹೋಗೋದಿಲ್ಲ ಏನಿಲ್ಲ, ನಾನೇ ಒಂದೇ ಜಾವ್ ಮನೆ ಕಡೆ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಅನ್ನೋದ್ರೊಳಗಡೆ ಓ ಒಣೆಯ ಓ ಶಂಕರಣ ನೋಡು ಬರೋಣ ಅಂತಿದ್ದೆ, ನೀನೇ ಈ ಹಟ್ಟಿ ಬಾಗ್ಲ ಕೂತ್ಕೊಂಡಿದ್ಯಾ? ಏ ಕೂತ್ಕೊಂಡೆ ಹಿಂಗೆ ಗಾಳಿ ಬೀಸವ. ಅಲ್ಲ ದಿಟ ಬಿಡು, ಏನು 10 ಗಂಟೆ ನಂತರ ಬೀಳ್ತದಲ್ಲ ದಗೆ, ಆ ದಗೆ ತಡೆಯಕಾಯ್ತದ ಅಣ್ಣ? ಏ ತಡೆಯಕಾಯ್ತ ಇಲ್ಲ, ಮೊನ್ನೆ ಹಾಸ್ತಕ್ ಹೋಗಿದ್ನ 12 ನೋಡ್ತೀನಿ ರೋಡಲ್ಲಿ ಜನ್ಮೇ ಇಲ್ಲ ಒಬ್ರು. ಏನ್ ಇವತ್ತು ಏನ್ ರಜಗಿಸುವ ಭಾನುವಾರ ಅಂತ ಅಂತ ಅನ್ಕೊಂಡ್ರೆ ಅವತ್ತು ಮಂಗಳವಾರ ಅಂದ್ರೆ ಸಂತೆ ದಿನ, ಸಂತೆ ದಿವಸಲ ಜನ ಇಲ್ಲ ಅಂದ್ರೆ ಅಷ್ಟು ಹೊಡಿತಾ ಇದ್ ಬಿಸಿಲು ಅಂತ ಹೇಳಿ ಬಿಸಿಲಲ್ಲಿ ಯಾರ ತಡಕ ತಡ್ಕತಾರೆ ಅಂತ ಅನ್ಕೊಂಡು ಯಾರು ಬತ್ತ ಇಲ್ಲ ಅನಿಸ್ತದ ರೋಡ್ಗೆ. ಅಲ್ಲ ಅದು ದಿಟನ್ನು ಈ ಪಾಟಿ ಬಿಸಿಲು ಬೆಳಗಿನ ಹೊತ್ತು ಬರ್ತದೆ, ಈ ಸಂಜೆ ದಿನಾಗೆ ಈ ದಗೆಯ ತಡೆಯಕ್ಕಾಗ್ದೆಯಾಗಲ್ಲ? ಅಯ್ಯೋ ಮನೆ ಒಳಗಡೆ ಕೂರಕ್ಕಲ್ಲ, ಹೊರಗ್ ಬಂದ್ರೆ ಒಂಥರ ಬಿಸಿ ಗಾಳಿ, ಬಿಸಿ ಗಾಳಿ ತಣ್ಣಕ್ಕೂ ಬಿಸಕ್ಕಿಲ್ಲ ಗಾಳಿ, ಈ ಒಂದು ವಾತಾವರಣದಾಗ ಹೆಂಗಪ್ಪ ಇರೋದು ಅನ್ನೋತರ ಯೋಚನೆ ನಾಗೆ. ಕಳೆದ ವಾರ ನೋಡು ಒಂದು 2 ದಿನ ಸುಮಾರಿಗೆ ಚೆನ್ನಾಗೆ ಮಳೆ ಆಯ್ತು ಅಣ್ಣ. ನಾವು ಇನ್ ಮುಂದಕ್ಕೆ ಆಗೊಮ್ಮೆಗೊಮ್ಮೆ ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಆಯ್ತದೆ ಅಂತ ಅನ್ಕಂದಿದ್ದು ಈ ಹವಾಮಾನ ವರದಿ ಪ್ರಕಾರನೂ ನಾಳೆಯಿಂದ ಮಳೆ ಅಂತ ಹೇಳೋರಪ್ಪ ಒಂದ್ 2-3 ದಿನ ಮಟ್ಟಿಗೆ. ಆದ್ರೂ ನೋಡು ಈ ಮಳೆ ಆಗಿದ್ದು ಒಂದ್ ರೀತಿ ಭೂಮಿ ತಾಯಿಯ ತಣಿಸ್ದಂಗಾಯ್ತು. ಹೌದೌದು. ಆಮೇಲೆ ನಾವು ಎಷ್ಟೇ ನೀರ್ ಹಾಕಿದ್ರು ಅಣ್ಣ ನಮ್ ಈ ಪೈರ್ಗಳು ಗಿಡಗಳು ಇವ್ಯಾವು ಕೂಡ ಅಂತ ಒಂದು ಒಳ್ಳೆ ಮಟ್ಟಿಗೆ ಹಸಿರು ಅಂತಿತ್ತಿಲ್ಲ. ಹೌದೌದು. ಈಗಾಗ್ಲೇ ನೋಡು ಮಳೆ ಆಗಿ ಬರೀ ಒಂದೇ ವರಕೆಯ ಹೆಂಗೆ ಆ ಹುಲ್ಗಳೆಲ್ಲ ಹೆಂಗೆ ಎಂತ ಒಳ್ಳೆ ಹಸಿರು ಬಣ್ಣ ಬಂದವೆ ಅಂತಂದ್ರೆ. ಹೌದೌದು. ಆಮೇಲೆ ಈ ಮಾವು ಈ ಹೊಂಗೆ ಎಲ್ಲ ಅವಲ್ಲ ಚಿಗುರುಗಳು ನೋಡಕ್ಕೆ ಒಂದು ಸಂತೋಷ. ಮಳೆ ಬೇಕಾಗಿಲ್ಲ ಬಿಡು, ಮಳೆ ಬರ್ಲಿ ಮಳೆ ಬರ್ದೇ ಇರ್ಲಿ ಅವತ್ತು ಕೆಲಸ ಮಾಡ್ತಾ ಇರ್ತವೆ ಅಂದ್ರೆ ಟೈಮ್ ಅಲ್ವಾ. ಟೈಮ್ ವಸಂತ ಕಾಲ ಬಂದಾಗ ಮಾವು ಚಿಗುರ್ಲೇಬೇಕು ಅಂತ ಹಾಡೈತಲ್ಲ ಹಂಗೆ. ಹೌದೌದು. ಆದ್ರೆ ಆ ನಳ್ ನಳಿಕೆ ಐತಲ್ಲ ಅಣ್ಣ, ಆ ನಳ್ ನಳಿಕೆ ನೋಡಕ್ಕೆ ಒಂಥರ ಸಮಾಧಾನ ಸಂತೋಷ ಸಂತೋಷ ಆಯ್ತದ ಬಾರಿ. ಹೌದೌದು. ಏನೋ ಸಂಕ್ರಣ ಮಾವು ಗೀವು ಅಂತ ಆಸೆ ಪಡ್ತಾವನೆ. ಅಲ್ಲ ಇನ್ನೊಂದು ವಾರ ಕಳಿತು ಅಂತಂದ್ರೆ ಬತ್ತದಲ್ಲವ ಯುಗಾದಿ ನಮ್ ಹೊಸ ವರ್ಷ, ಅದಕ್ಕೆ ಯೋಸಿ ನನ್ಕತ್ತಾ ಇದ್ದೆ ಹಂಗೆಯ ಮಾವಿನಕಾಯಿ ಚಿತ್ರನ್ನ ಹೋಳಿಗೆ ಎಲ್ಲ ಗೆತ್ತಿ ಆಯ್ತೇನೋ ಹಂಗಾರೆ. ಅದಕ್ಕಿಂತ ಮೊದ್ಲು ದಿಟ್ಟಾಗದು ಬೇವು ಬೆಲ್ಲಕ್ಕಂತಾಗ ಬೇವು ಬೆಲ್ಲ ತಿಂದೆ ತಿನ್ನತ್ತಾನೆ ಅದು. ಅಣ್ಣಯ್ಯ ನೋಡು ಅವಳು ಏನೇನೋ ಹೇಳಿ ನಮ್ಗೆ ಬರೀ ಊಟ ತಿಂಡಿದ ಜಪ್ತಿ ಮಾಡ್ತಾಳೆ. ಊಟ ತಿಂಡಿದೆಲ್ಲ ಅಣ್ಣ ಹಿಂಗ್ ಬಸಿ ಹೇಳ್ಬೇಕು ತಡಿ. ನಾನು ಮೆಕ್ಕೆಜೋಳದಲ್ಲಿ ಸಂಡಿಗೆ ಮಾಡಿದ್ದೆ. ಹ್ಮ್ ಬೇಸಿಗೆ ಅಲ್ವಾ ಸುಡೋ ಬಿಸಿಲು, ಒಸಿ ಗಂಜಿ ಸಂಡ್ಗೆ ಮೆಕ್ಕೆಜೋಳದಲ್ಲೂ ಯಾಕೆ ಮಾಡಬಾರ್ದು ಅಂತ ಒಸಿ ಮೆಕ್ಕೆಜೋಳ ತಗೊಂಡೋಗಿ ಬಿಡಿಸ್ಬಿಟ್ಟು ಎಲ್ಲ ಮಸಾಲೆ ಹಾಕಿ ಚಕ್ಲಿ ಮಾಡಿದ್ನ, ಹೆಂಗಿದ್ವು ಅಂತೀಯ, ಅಷ್ಟು ರುಚಿಯಾಗಿರ್ತದೆ ಸಂಡ್ಗೆ, ಗಂಜಿ ಸಂಡ್ಗೆ ಅಂತೂ ಅಷ್ಟು ಚಂದಕ್ಕೆ ಬರ್ತದೆ. ಅಲ್ಲ ಈ ಬಿಸಿಲಿನಾಗೆ ನೀನು ಒಣಾಕಬಿಟ್ಟು ಏನೋ ಒಂದು ಅರ್ಧ ಗಂಟೆ ಒಣಗಿಸ್ತೀಯ ಅಥವಾ ಸಂಜೆ ಗಂಟೆ ಬಿಡ್ತೀಯಾ ಅಲ್ಲಿ ಮ್ಯಾಕೆ? ಸಂಜೆ ಗಂಟೆ ಒಂದು ನಾಲ್ಕೂವರೆ ಏರ್ ಬಿಸಿಲು ಹೋಗಿ ಇಳಿ ಬಿಸಿಲು ಬತ್ತದಲ್ಲ ಅಲ್ಲಿ ತನಕ ಬಿಡೋದು, ಆಮೇಲೆ ಪಂಚ ಮೇಲೆ ಸೀರೆ ಮೇಲೆ ಹಾಕಿರ್ತೀನ ಈ ಟಿವಿ ಧಾರಾವಾಹಿ ಮುಂದೆ ಕುತ್ಕೊಂಡು ನಾವು ಅದನ್ನ ತೆಗಿಯೋದು. ಒಂದ್ ಮರ, ಎರಡ್ ಮರ, ಮೂರ್ ಮರ ಆಯ್ತದೆ. ನಿಂಗೋಸಿ ಅಣ್ಣಂಗೋಸಿ ತಂದಿದೀನಿ ಈಗ. ನೀನು ಬರೀ ಏನ್ ಬರೀ ಖಾಲಿ ಕೈಲಿ ಬರೋಳಲ್ಲ, ಸಂಡಿಗೆ ತಂದಿದ್ಯಾ ಅಂತಂದ್ರೆ ಲಾಸ್ಟ್ ಹೊಸಿ ಎಣ್ಣೆಗಾಗ ಕರ್ಸನಂತೆ ಅಣ್ಣ. ನೋಡು ನಾನು ಅದನ್ನೇ ಹೇಳಿತ್ತು, ಇವಳು ಬಾಯಿ ಬಿಟ್ರೆ ಬರೀ ಕುರುಕುಲದ್ದೇ ಹೇಳ್ತಾಳೆ, ನನಗೆ ಹೇಳ್ಬೇಕಾದ್ರೆ ವಿಚಾರಣೆ ಮಾತಾಡೋ ಬಿಡಕ್ಕಲ್ಲ ಇವಳು ಅಂತ ಹೇಳಿ ಅಂತ. ಈಗ ನೋಡು ಕಳೆದ ವಾರ ಮಳೆ ಆಗೈತೆ, ಹೊಸಿ ಒಂದು ಹದ ಆಗೈತೆ ಅಂತಾನೆ ಅನ್ಕೋಬಹುದು. ಈ ಟೈಮ್ ನಾಗೆ ಹೊಸಿ ನಾವು ಆರೋಗ್ಯ ಕಟ್ಕೊಂಡು ಒಂದು ಎರಡುಕ್ಕೆ ಹೊಡ್ಕಂತಂದ್ರೆ ಹೊಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಮುಂದಕ್ಕೆ ಕಷ್ಟ ಆಗ್ಬಿಡ್ತದೆ ಅಲ್ವಾ. ಹಿಂದೆಲ್ಲ ಮಾಡ್ತಿದ್ರಲ್ಲ ಶಂಕರಣ್ಣ, ಒಂದಾರು ಒಂದಾರು ಅಂತ ಅಂತ ಅನ್ಕೊಂಡು ಉತ್ಬಿಡೋರು, ಈಗೆಲ್ಲ ಉತ್ತರೆ ಈಗ ನೋಡು ಜಗೆ ಅಂತ ಆಗ್ಲೇ ಹೇಳದಲ್ ನೀನು, ಚೆನ್ನಾಗಿ ಕಾಯ್ತದ ಈಗ. ಹಣ್ಣು ಚೆನ್ನಾಗಿ ಕಾದು ಅದ್ರಲ್ಲಿದ್ದ ಇವಿರ್ತಾವಲ್ಲ ಎಂತವ ಹುಳ ಉಪ್ಟೆ ಎಲ್ಲ ಕ್ರಿಮಿಕೀಟಗಳು ಎಲ್ಲ ಎಲ್ಲ ಸತ್ತೋಗ್ಬಿಡ್ತವೆ, ಮುಂದಕ್ಕೆ ಯಾವ್ದು ರೋಗ ರುಜಿನ ಇಂಥವೇ ಅವು ಬರಕ್ಕಿಲ್ಲ. ಆಮೇಲೆ ಈ ಬಿಸಿಲು ಐತಲ್ಲ ಕಿರಣ, ಆ ಬಿಸಿಲಿನ ಕಿರಣದಲ್ಲೇ ಸಾಕಷ್ಟು ಪೋಷಕಾಂಶಗಳು ಇರ್ತವೆ, ಅದೆಲ್ಲನು ಹೀರ್ಕೊಳ್ಳಕ್ಕೆ ಸಣ್ಣ ಪುಟ್ಟ ಗಿಡ ಹೂವು ಇರ್ತಾವಲ್ಲ ಹೀರ್ಕೊಂಡು ಅಲ್ಲಿ ಫಲವತ್ತತೆ ಹೆಚ್ಚು ಮಾಡಕ್ಕೆ ಅನುಕೂಲ ಆಯ್ತದೆ. ಒಟ್ಟಿಗೆ ಈಗ ಹೊಡೆದ್ಬಿಡ್ಬೇಕದ ಅಲ್ವಾ. ಈಗ ಮೊದ್ಲೆಲ್ಲವ ಮಳೆ ಬೀಳಲೇಬೇಕು ಅಂತ ಕಾಯ್ತಾ ಇದ್ರು ಶಂಕರಣ, ಈಗ ಮಳೆ ಬೀಳಲೇಬೇಕು ಅಂತ ಏನಿಲ್ಲ. ಮೊದ್ಲು ಯಾಕೆ ಮಳೆ ಬೀಳಬೇಕಾಗಿತ್ತು ಅಂತ ಅಂತ ಅಂದ್ರೆ ಭೂಮಿ ಬಿಕ್ಕಂಡಿರ್ತದೆ ಹರಿಯಕ್ಕಿಲ್ಲ ಅಂತ ಅಂತ ಸೇದೋಗಿರ್ತದೆ ಅಂತ ಹೇಳ್ಬಿಟ್ಟು. ಈಗೆಲ್ಲ ಟ್ರಾಕ್ಟರ್ ಬಂದವಲ್ಲ ಶಂಕರಣ, ಈಗೇನು ಕಷ್ಟ ಇಲ್ಲ, ಕಷ್ಟ ಇಲ್ಲ, ಟ್ರಾಕ್ಟರ್ ಅಲ್ಲಿ ಹೊಡೆಸ್ಬಿಡ್ಬೋದು. ಆಮೇಲೆ ಈಗ ನೀರಾವರಿ ಸೌಲಭ್ಯ ಇರೋದ್ರಿಂದವ ಒಂದ್ ಅದ ತೆಳ್ಳಗಂಗೆ ಒಂಚೂರು ನೀರ್ ಬಿಟ್ಕೊಂಡು ಚೂರು ಹರಿಯ ಹಂಗೆ ಹೊಡೆದ್ಬಿಟ್ಟು ಬಿಟ್ಬಿಟ್ರೆ ಒಳ್ಳೇದು, ಹಂಗೆ ಬಿಡೋದಕ್ಕೆ ಒಂದುಕ್ಕೆ ಹೊಡೆದ್ಬಿಟ್ಬಿಡೋದು. ನೀನ್ ಈ ಮಾತು ಹೇಳಿದಕ್ಕೆ ನನಗೆ ಜಪ್ತಿ ಆಯ್ತು ನೋಡು. ಹಿಂಗೆ ಕಳೆದ ವಾರ ಹಿಂಗೆ ನಮ್ಮ ಕುಲ್ಮೆ ಆಚಾರರು ಆ ಕಡೆ ಬಂದಿದ್ರು, ಅದೇ ನಮ್ಮ ಕಟ್ಟಾಯದಿಂದ ಮುಂದಕ್ಕೆ ಕೋಟಮ್ನಳ್ಳಿಯಿಂದ ಆಚೆ ಬ್ಯಾಟ್ರಲ್ಲಿ ಐತಲ್ಲ ಅಲ್ಲಿ ಆಚಾರ್ಯ ಅವರೊಬ್ರು ಕುಲ್ಮೆ ಆಚಾರ್ಯರು, ಅವರು ಹಿಂಗೆ ಬಂದಿದ್ರು, ಬಾಳೆಹಣ್ಣು ಬಾಳೆಹಣ್ಣು ಅಂತ ಕೂಕೊಂಡು ಹೋಯ್ತಿದ್ರು. ನಾನು ಇದೇನು ಆಚಾರದ ಇದ್ದಂಗ ಐತಲ್ಲ ಅಂತ ಅನ್ಬಿಟ್ಟು ಮನೆಯಿಂದ ಆಚೆ ಬಂದು ನೋಡಿದ್ರೆ ಚೆನ್ನಾಗಿ ಪರಿಚಯ ಇವಲ್ಲ, ನಾನು ಇದೇನು ಆಚಾರ್ಯ ಬಾಳೆಣ್ಣು ಮಾಡ್ತಿದ್ರಿ ಅಂತಂದೆ. ಇದೇನ್ ಸಂಕ್ರಮಣ ನೀವು ಹಿಂಗೆ ಅಂತಂತೀರಿ, ನಿಮ್ಗೆ ಗೊತ್ತಲ್ಲ, ನೀವೇ ಹೇಳ್ತಿರ್ತೀರಿ, ಅದೇ ಕೆಲಸ ನಾವು ಮಾಡ್ತಾ ಇದೀವಿ, ನಾವು ಬೆಳೆದಿತ್ತ ನಾವೇ ಮಾರಿದ್ರೆ ನಮ್ಗೆ ಅಲ್ವಾ ಆದಾಯ. ಹಂಗಾಗಿ ಬೆಳಗಿಂದ ಒಂದು ಎಂಟೂವರೆ ಒಂಬತ್ ಗಂಟೆ ಹತ್ತು ಗಂಟೆ ಗಂಟೆ ಮನೆ ಹತ್ರ ಭಂಗ ಮಾಡ್ಕೊತೀನಿ, ಅದಾದ್ಮೇಲೆ ಹಿಂಗೆ ಬೀದಿ ಮೇಲೆ ಹೊಂಟು ಬಿಡ್ತೀನಿ ತಗೊಂಡು. ನಾವೇನ್ ಬೆಳೆದಿರ್ತೀವಿ ಅದು ಅದು ಅಪರೂಪಕ್ಕೆ ಇವತ್ತು ಸಪೋಟ ಬೇರೆ ತಂದ್ಬಿಟ್ಟಿದ್ರು, ಅವತ್ತು ಸಪೋಟ ತಗೊಂಡು ಮಾರ್ಕ ಬರ್ತಾ ಇದ್ರು. ಆಮೇಲೆ ಬಂದ್ರು, ಮಳೆ ಆಯ್ತಲ್ಲ ಏನಾರು ಆರ್ಗಿರ್ ಕಟ್ಟಿದಿರಾ ಅಂತಂತ ಕೇಳಿದ್ರ, ಎಲ್ಲಿ ಆಚಾರ್ಯ, ಇನ್ನ ಧನಪನ ಇಲ್ಲ, ಇನ್ನ ಟ್ಯಾಕ್ಟ್ರಿ ಕಾಯ್ಬೇಕು, ಇನ್ ಶುರು ತಗೊಳ್ಳಿ ಡಿಮ್ಯಾಂಡ್ ಅಂತಂದೆ. ಆಗ ಒಂದೆರಡು ಒಳ್ಳೆ ಮಾತು ಹೇಳಿದ್ರು ಅಣ್ಣ, ಈ ಟೈಮ್ನಾಗೆ ನಾವು ನಮ್ಮ ಜಮೀನ ಉತ್ಕೊಂಡು ಬಿಟ್ರೆ ನೀನ್ ಹೇಳ್ದಂಗೆ ಭೂಮಿ ಕಾಯ್ಬೇಕಂತೆ. ಹೌದು, ಕಾಯ್ಬೇಕು ಚೆನ್ನಾಗಿ. ಯಾಕೆ ಅಂತಂದ್ರೆ ಕೆಳಗಡೆ ಇರೋ ಮಣ್ಣು ಮ್ಯಾಕ್ ಬಂದು ಮೇಲ್ಗಡೆ ಇರೋ ಮಣ್ಣು ಕೆಳಕ್ಕೋಗಿ ಭೂಮಿ ಚೆನ್ನಾಗಿ ಕಾಯ್ದಷ್ಟು ಒಳ್ಳೆ ಪೋಷಕಾಂಶ ಹೆಚ್ಚಾಯ್ತದೆ. ಮೊದ್ಲ ಕೆಲಸ ಮಾಡ್ಕೋಬೇಕು ನೀವು. ನೀವು ಟ್ರಾಕ್ಟರ್ ಪಾಕ್ಟರ್ ಕಾಯ್ತಾ ಕೂತ್ಕೊಳ್ಳೋದ್ರ ಬದಲು ಯಾರಾದ್ರೂ ಎತ್ತು ಗಿತ್ತು ಇದ್ರು ಅದ್ರಲ್ಲಿ ಬೇಕಾದ್ರೆ ಹೊಡೆಸ್ಬಿಡಿ ಅಂತಂದ್ರು. ಆಮೇಲೆ ನೀರ್ ಹೆಂಗ್ ಕೊಡ್ತಾ ಇದ್ರಿ ಈ ಜಮೀನ್ಗೆಲ್ಲವಾ ಅಂತಂದ್ರು. ಇದ್ದಿದ್ರಲ್ಲಿ ಸುಮಾರಿಗೆ ಗೊತ್ತೈತೆ ಆಚಾರ್ಯ ಅಂತಂದೆ. ಅದಕ್ಕೆ ಅವ್ರಂತಂದ್ರು, ನೋಡಿ ನಾವ್ ಯಾವಾಗ ನಮ್ಗೆ ದಾವ್ ಆಯ್ತದೆ ಆ ಟೈಮ್ನಾಗೆ ಹೆಂಗ್ ನೀರ್ ಕುಡಿತೀವಿ, ಸದಾ ನೀರ್ ಕುಡಿತಿರ್ತೀವ ಇಲ್ಲ ಹಂಗೆಯ, ನಮ್ ಗಿಡ ಮರಗಳಿಗೂ ಅವಕ್ಕೆ ಆಗಾಗ ನೀರನ್ನ ಕೊಡಬಾರ್ದು. ಹೊಸಿ ತಡೆದು ತಡೆದು ಮೂರ್ ದಿನಕ್ಕೋ ಐದ್ ದಿನಕ್ಕೋ ಅಥವಾ ವಾರಕ್ಕೋ ನೀರ್ ಕೊಡ್ಬೇಕು. ಹೆಚ್ಚಿಗೆ ನೀರ್ ಕೊಟ್ಟಷ್ಟು ಒಳ್ಳೆ ನಳನಳಿಸ್ಕೊ ಬಂದ್ಬಿಡ್ತದೆ ಮ್ಯಾಕೆ, ಆದ್ರೆ ಅದರಲ್ಲಿ ಒಂದ್ ಒಳ್ಳೆ ಗಟ್ಟಿತನ ಇರಕ್ಕಲ್ಲ, ಒಳ್ಳೆ ಪೋಷಕಾಂಶ ಇರಕ್ಕಲ್ಲ. ಈ ತರ ಒಂದು ಕೆಲಸ ಮಾಡೋ ನಿಟ್ಟಿನಾಗೆ ನೀವು ಯೋಚನೆ ಮಾಡ್ಬೇಕು ಅಂತಂದ್ರು. ಹೌದೌದು ದಿಟ ಅಂತಂದೆ. ಆಮೇಲೆ ಲಾಸ್ಟಿಗೆ ಇನ್ನೊಂದ್ ಮಾತು ಹೇಳಿದ್ರು, ಈಗ ಜಾಸ್ತಿ ಜಮೀನ್ ಇರೋರು ವರ್ಷಕ್ಕೆ ಎರಡ್ ಬೆಳೆ ಮೂರ್ ಬೆಳೆ ಮಾಡ್ಕೋತಾರೆ ಇಲ್ಲ ಅಂತ ಹೇಳಕ್ಕಲ್ಲ, ಆದ್ರೆ ಒಂದೇ ಜಮೀನಾಗೆ ವರ್ಷಿಡೀ ಬೆಳೆನ ಬೆಳಿಬಾರ್ದು ಅಂತಂದ್ರು. ಯಾಕೆ ಹಿಂಗ ಅಂತಿರಲ್ಲ ಆಚಾರ್ಯ ಅಂತಂದೆ. ಅದಕ್ಕೆ ಅವ್ರಂತಂದ್ರು, ನೋಡಿ ವಸಿಯ, ನಾವೀಗ ಊಟವ ಮೂರೊತ್ತು ಮಾಡ್ತೀವ ನಾಕೊತ್ತು ಮಾಡ್ತೀವ, ಆಗ ನಮ್ಗೆ ಉಂಡಿತ್ತು ಮೈಗೆ ಹಿಡಿತದೆ ಆಟೆಯ, ಆದ್ರೆ ದೇಹಕ್ಕೆ ಪೋಷಕಾಂಶ ಸಿಗಕ್ಕಲ್ಲ. ಅದ್ರ ಬದಲು ನೀವು ಒಂದು ಮೂರ್ ತಿಂಗಳ ನಾಲ್ಕು ತಿಂಗಳ ಒಂದು ಬೆಳೆ ಮಾಡ್ದನೆ ಗ್ಯಾಪ್ ಕೊಡಿ. ಆಗ ಗ್ಯಾಪ್ ಕೊಟ್ಟಾಗ ನೀವ್ ಈ ತರ ಅದ್ರಲ್ಲಿ ಉಳುಮೆ ಮಾಡ್ಬಿಟ್ಟಾಗ ಸೂರ್ಯನ ಕಿರಣ ಹೀರ್ಕತ್ತದೆ, ಅಣೆ ಹೇಳ್ದಂಗೆ ಅದ್ರಲ್ಲಿ ಇದ್ದಿದ್ದು ಬ್ಯಾಕ್ಟೀರಿಯಾ ಹುಳ ಹಪ್ಟೆ ಎಲ್ಲ ಸತ್ತೋಯ್ತವೆ, ಒಳ್ಳೊಳ್ಳೆ ಪೋಷಕಾಂಶ ನಮ್ ಭೂಮಿನಾಗೆ ವೃದ್ಧಿ ಆಗಕ್ಕೆ ಸಹಕಾರಿ ಆಯ್ತದೆ, ಈ ವಿಚಾರವ ಯೋಚನೆ ಮಾಡಬಾರ್ದ ನೀವು ಅಂತಂದ್ರು. ನನಗೂ ಇದೊಂದು ಒಳ್ಳೆ ವಿಚಾರ ಹೇಳಿದ್ರಲ್ಲ ನಮ್ಮ ಆಚಾರ್ಯರು ಅಂತ ಅನ್ಕೊಂಡೆ. ಅಲ್ಲ ಒಳ್ಳೆ ವಿಷಯವೇ, ಯಾಕೆಂದ್ರೆ ಶಂಕರಣ್ಣ ಈಗ ನಮ್ನೇ ಉದಾಹರಣೆ ತಗ, ನೀನು ಬೆಳಗ್ಗಿಂದ ಸಾಯಂಕಾಲದವರೆಗೂ ಕೆಲಸ ಮಾಡಕಾಯ್ತದ ಶಂಕರಣ್ಣ? ಇಲ್ಲ ಇಲ್ಲ, ಕೆಲಸ ಮಾಡ್ಬಿಟ್ಟು ರಾತ್ರಿ ನಾನು ಕೆಲಸ ಮಾಡ್ತೀನಿ ನಿದ್ದೆ ಇಲ್ದಂಗೆ ಅಂತ ಅಂತಂದ್ರೆ ಆಗದಿಲ್ಲ. ಆಯ್ತದ, ನೀನು ಒಂದ್ ದಿವಸ ನಿದ್ಗಡ, ಅಯ್ಯೋ ಮೂರ್ ದಿನ ಬೇಕು ಸುರಾಯಿಸ್ಕೊಳಕ್ಕೆ. ಆಯ್ತಾ, ನಿದ್ಗೆಟ್ಟ ಬುದ್ಗೆಟ್ಟ ಅನ್ನಂಗ ಆಗ್ಬಿಡ್ತದೆ. ಹಂಗಾಗಿ ಈ ವಿಶ್ರಾಂತಿ ಅನ್ನೋದೈತಲ್ಲ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಖಂಡಿತ. ಅದ್ ಯಂತ್ರ ಆಗಿರ್ಲಿ, ಮನುಷ್ಯ ಆಗಿರ್ಲಿ, ಭೂಮಿ ಆಗಿರ್ಲಿ, ಯಾವ್ದಾದ್ರು ಪ್ರಾಣಿಗಳಾಗಿರ್ಲಿ, ಎಲ್ಲಕ್ಕೂ ಬೇಕೇ ಬೇಕು. ಹಂಗ್ ಮಾಡ್ದಾಗ ಮಾತ್ರ ಮುಂದಕ್ಕೆ ಕೆಲಸ ಮಾಡಕ್ ಅನುಕೂಲ ಆಯ್ತು. ಅದಕ್ಕೆ ಅಲ್ವಾ ಮಾಡಿರೋದು ಏಕಾದಶಿ 15 ದಿನಕ್ಕೊಮ್ಮೆ, ಇನ್ನವರೆಲ್ಲ ಮಾಡ್ಕೊ ಬಂದಿಲ್ವಾ, ನಾವೇ ಮೂರೊತ್ತು ತಿನ್ನೋದು. ಈ ನಿಟ್ಟಿನಾಗೆ ನೋಡೋಣ. ಆಮೇಲೆ ಕೆಲವೊಂದು ಈ ಗೊಬ್ಬರ ಗೋಡ್ಗಳನ್ನ, ಇದು ಒಳ್ಳೆ ಟೈಮು ನಮ್ ಜಮೀನ್ಗಳಿಗೆ ಗೊಬ್ಬರ ಗೋಡು ಹೇರ್ಸ್ಕೊಳಕ್ಕೆ. ಯಾಕಂದ್ರೆ ಈಗ ನಾವು ಈ ಕೆರೆ ದಂಡೆಲಿ, ಈ ಕಡೆ ಹೊಳೆ ದಂಡೆಲಿ ಅಥವಾ ಎಲ್ಲೆಲ್ಲಿ ನಮಗೆ ಮಣ್ಣು ಸಿಗ್ತದೆ ಅಂತ ಜಾಗದಲ್ಲಿ ಮಣ್ಣ ಏರ್ಸ್ಕೊತಾ ಇದ್ವಲ್ಲ, ಅದು ಇದು ಒಂದು ಒಳ್ಳೆ ರೈಟ್ ಟೈಮು ಅಂತ ಹೇಳ್ತಾರಲ್ಲ ಹಂಗೆಯ. ಅದ್ರ ಜೊತೆಗೆ ಅಣ್ಣಯ್ಯ ನಮ್ಮ ಈ RSK ಅವಲ್ಲ, ಅದೇ ನಮ್ಮ ರೈತ ಸಂಪರ್ಕ ಕೇಂದ್ರ, ಅಲ್ಲಿಗ ಇನ್ನೇನು ಮಳೆ ಆಯ್ತು, ಇನ್ನೇನು ಒಳ್ಳೆ ಬ್ಯಾಸ್ಕೆ ಅಲ್ವಾ, ಹೊಸಿ ಗೊಬ್ಬರ ಗಿಬ್ಬರ ಹಾಕೊಂಡು ಉತ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೊಸಿ ಒಳ್ಳೊಳ್ಳೆ ಗೊಬ್ಬರಗಳ ಕೊಡ್ತಾವ್ರೆ. ಅದ್ರದ್ದು ವಿಚಾರವ ಹಿಂಗೆ ಕೇಳಿದಾಗ ಸಿಕ್ತು ಅಣ್ಣಯ್ಯ, ಹೊಸಿ ಹೇಳ್ತೀನಿ ನೋಡಪ್ಪ ಒಂದು 7-8 ಅವೇ ಆಟೆಯ ನನಗೆ ತಿಳಿದ ಮಟ್ಟಿಗೆ. ಇದನ್ನು ಬೂ ಗ್ರೀನ್ ಅಂತ ಐತಲ್ಲ, ಇದು 50 kg ಒಂದು ಪಾಕೆಟ್ಗೆ 360 rupees ಅಂತೆ. ಇನ್ನ ಬೇವಿನ ಹಿಂಡಿ ಐತ್ ನೋಡು, ಬೇವಿನ ಹಿಂಡಿ ಕೊಡೋದು 40 kg ಪಾಕೆಟ್, ಅದು 1300 rupees. ಈ ಸುಣ್ಣ, ಈ ಜಿಪ್ಸಮ್ ಅಂತೀವಲ್ಲ, ಇದು 50 kg ಪಾಕೆಟ್ಗೆ 280 rupees. ಇನ್ ನೋಡಪ್ಪ ಎರೆಹುಳು ಗೊಬ್ಬರವ, ಎರೆಹುಳು ಗೊಬ್ಬರ 25 kg ಪಾಕೆಟ್ಗೆ 225 rupees, 40 kg ಪಾಕೆಟ್ಗೆ 350 rupees. ಇನ್ನು ಜೈವಿಕ ಗೊಬ್ಬರ ಅಂತಾನೆ ಸಪರೇಟ್ ಕೊಡ್ತಾರಂತೆ, ಇದಕ್ಕೆ 50 kg ಪಾಕೆಟ್ಗೆ 300 rupees. ಇನ್ನು ಬೇವಿನ ಎಣ್ಣೆ ಬೇರೆ ಕೊಡ್ತಾರ ನೋಡು, ಅರೆ ಹೊಸಿ ಜಾಸ್ತಿ ಬೇವಿನ ಎಣ್ಣೆಗೆ 1 liter ₹260. ಇನ್ನು ತೆಂಗಿನ ಕೆಮಿಕಲ್ ಅಂತ ಒಂದು ಬಂದೈತಂತೆ, ಅದನ್ನ ತೆಂಗಿನ ಗಿಡಗಳಿಗೆ ಮಾತ್ರ ಬಳಸದಂತೆ, ಅದು ಸಾವಯವದೇ ಅಂತೆಯ, 50 kg 220 rupees ನೋಡು. ಈ ಟು ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾವೆ ಹೊಸಿ, ಈ ನಿಟ್ಟಿನಾಗೆ ತಗೊಂಡು ಬಳಸ್ಕಂದ್ರೆ ತಗಬೇಕು. ಯಾಕೆಂದ್ರೆ ಶಂಕರಣ್ಣ ಮೊದಲೆಲ್ಲ ನಾವೇನ್ ಮಾಡ್ತಿದ್ದೋ ಅಂತ ಅಂದ್ರೆ ವರ್ಷಪೂರ್ತಿ ತಿಪ್ಪಿಗೆ ಸಗಣಿ ಹಾಕೊಂಡು ಈ ಟೈಮಲ್ಲೆಲ್ಲನೂ ಒಂದು ಉಕ್ಕೆ ನೀನ್ ಹೇಳ ಹಂಗೆ ಹೊಡ್ಕೊಂಡು ತಗೊಂಡೋಗಿ ಚೆಲ್ಬಿಡಿ, ಚೆಲ್ಕೊಂಡು ಎಲ್ಲಾನು ಸೇರಿಸ್ಕೊಂಡು ಮಣ್ಣಿಗೆ ಸೇರಿಸ್ಕೊಂಡು ಇನ್ನೊಂದು 2 ಉಕ್ಕೆ ಹೊಡ್ಕೊಂಡು ಆಮೇಲೆ ನಾವು ಮಾಡ್ತಾ ಇದ್ದ ಅಲ್ವಾ. ಈಗ ತಿಪ್ಪಿಲ್ಲ, ತಿಪ್ಪೆ ಇಲ್ಲ ಅಂತ ಅಂದ್ರೆ ದನಕರುಗಳ ಸಂಖ್ಯೆ ಕಡಿಮೆ ಆಗಿತ್ತಲ್ಲ, ತಿಪ್ಪೆ ಇರ್ತದೆ ಸಗಣಿನೂ ಇರ್ತದೆ ಪೂರ್ತಿ ಎಲ್ಲ ಹೊಲಕ್ಕೂ ಹಾಕುವಷ್ಟು ಇರೋದಿಲ್ಲ. ಅದಕ್ಕೋಸ್ಕರವ ಈಗ ಆ ಸ್ಥಾನ ತುಂಬಬೇಕು ಅಂತ ಅಂದ್ರೆ ನಾವ್ ಇನ್ನೊಂದು ಯಾವ್ದಕ್ಕಾರ ಒಂದು ಸಾವಯವಕ್ಕೆ ಹೋಗ್ಲೇಬೇಕು. ಈಗ ನೀನ್ ಹೇಳ್ದಲ್ಲ ಬೇವಿನ ಹಿಂಡಿ ಅವು ಇವು ಅಂತ ಹೇಳ್ಬಿಟ್ಟು, ಈಗೆಲ್ಲ ಸ್ವಲ್ಪ ಜಾಸ್ತಿಯ ಈ ತೋಟಗಾರಿಕೆ ಬೆಳೆಗಳು ಅಂತ ಮಾಡೋದ್ರಿಂದವ ಅಡಿಕೆ ಇರ್ತದೆ, ತೆಂಗಿರ್ತದೆ, ಸಪೋಟ ಇರ್ತದೆ, ಸೀಬೆಕಾಯಿ ಬೆಳೆಯೋರು ಬೆಳೀತಾರೆ, ಮಾವಿನಕಾಯಿ ಬೆಳೆಯೋರು ಬೆಳೆಯಿರ್ತಾರೆ, ಹಿಂಗೆಲ್ಲವ ತೋಟಗಾರಿಕೆ ಬೆಳೆ ಎಲ್ಲಿರ್ತವೋ ಅವಕ್ಕೆಲ್ಲ ತಗೊಂಡೋಗ್ಬಿಟ್ಟು ಒಂದಷ್ಟು ಹಿಂಡಿ ಅಂತ ಹೇಳಿ ಹಾಕ್ಬಿಟ್ರೆ ಒಳ್ಳೆ ಇಳುವರಿ ಬರುತ್ತೆ, ಈ ಕಾಯಿಲೆ ಕಸಾಲೆ ಯಾವ ಬರಕ್ಲ. ಅದು ಅದಕ್ಕೋಸ್ಕರವ ನಾವು ಇದ ತಗೊಂಡು ಈಗ ಇಟ್ಕೋಬೇಕು. ಇಟ್ಕೊಂಡು ಯಾವಾಗ ನಾವು ಬೆಳೆ ಮಾಡ್ತೀವೋ ಮಳೆ ಚೆನ್ನಾಗಾಯ್ತದ ಆ ಟೈಮಲ್ಲಿ ಹೊಲಕ್ಕೆ ಸೇರಿಸ್ಕೊಂಡು ಮಾಡ್ಬಿಟ್ರೆ ತುಂಬಾ ಅನುಕೂಲ ಆಯ್ತದೆ ಶಂಕರಣ್ಣ. ಅಲ್ಲ ಅದು ನೀನು ಒಳ್ಳೆ ವಿಚಾರ ಹೇಳ್ದೆ, ಆಮೇಲೆ ನೋಡೋಣ ಇನ್ನೊಂದು ವಿಚಾರ ನನಗೆ ಜಪ್ತಿ ಆಯ್ತು. ಈ ವರ್ಷ ನೋಡು ಶುಂಠಿದು ರೇಟು ಪಾತಾಳ ಏನು, ಅವ್ರು ಏನ್ ಕೆಲಸ ಮಾಡಿದ್ರು ಅದ್ರ ಕಾಲ್ಭಾಗನು ದುಡ್ಡು ಸಿಕ್ಲಿಲ್ಲ. ಆದ್ರೆ ನಮ್ ಜನ ಈ ಸಲ ಮತ್ತೆ ಏನ್ ಮಾಡ್ತಾರ ಗೊತ್ತಾಣಯ್ಯ, ಏನು ಕಳಸಲ ಹಾಕಿದ್ರು ಆದ್ರೂ 2 ಮತ್ತೆ ಬಿತ್ತನೆ ಶುರು ಮಾಡ್ಬಿಟ್ಟಣಯ್ಯ. ಶುರು ಮಾಡೋರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಕಂಚಂಕರಣ, ಯಾಕೆ ಅಂತ ಅಂದ್ರೆ ಈ ವರ್ಷ ಇಲ್ಲ ಅಲ್ವಾ, ಮುಂದ್ ವರ್ಷಕ್ಕೆ ಸಿಗ್ಬಹುದು ಸಿಕ್ಕೇ ಸಿಕ್ತಕ್ಕಂತಾಗ. ಇದು ಯಾವಾಗ್ಲೂ ಹಂಗೆ ಅಲ್ವಾ ಒಂಥರ ಏರಿಳಿತ. ಹೌದು, ಈ ವರ್ಷ ಯಾವ್ದಕ್ ರೇಟ್ ಇರಕ್ಕಲ್ಲ, ಹೌದು ಮುಂದ್ ವರ್ಷ ಬಂದೇ ಬರ್ತದೆ ಅನ್ಕೊಂಡು ಹೌದು ಒಳ್ಳೆ ಪಿಲ್ಲಾನ ಮಾಡ್ಕೊಂಡು ಆಗ್ಲೆ ನೀರಿರೋರೆಲ್ಲವ ಹಾಕಂದು ಕೆಲವ್ರದ್ದು ಆಗ್ಲೆ ಒಂದು 1-10 ಆಗ್ಬಿಟ್ಟೈತೆ, ಇನ್ ಕೆಲವರೆಲ್ಲ ಮಡಿ ಮಾಡ್ಕೊಂಡು ಪಾತೆ ಮಾಡ್ಕೊಂಡು ಎಲ್ಲ ಪೈಪ್ ಲೈನ್ ಎಲ್ಲ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾವ್ರ ಆಲಯ, ಜೊತೆಗೆ ಈ ಹುಲ್ಲೆಲ್ಲ ಹೊಂದಿಸ್ಕೊತಾವ್ರ ಅಣ್ಣಯ್ಯ. ಹಂಗಾಗಿ ಈ ಕಡೆ ಜಾನುವಾರುಗಳಿಗೂ ಇಲ್ದಂಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಹುಲ್ಲಿಗೆ. ಹುಲ್ಲೇನಕ್ಕೆ ನೀನ್ ಹೇಳ್ತಿರೋದು? ಓ ಸರಿ ಹೋಯ್ತು, ನಿನ್ ಬರೀ ದನ ಕರುಗಳಿಗೆ ಹಾಕೋದು ಅಂತ ಅನ್ಕೊಬಿಟ್ಟ ಮೀನಕ್ಕ, ಅದಕ್ಕೆ ಹೇಳೋದು ನಿನ್ನ ಕೊಟ್ಟಿಗೆ ಮೀನಕ್ಕ ಹಾಲ್ ಮೀನಕ್ಕ ಅಂತವ. ಕರೆಕ್ಟ್, ಈಗ ಅಣ್ಣ ಏನು ನೀನು ಸೇರ್ಕೊಂಡು ಹೇಳಿ ಏನಕ್ಕೆ ಈಗ ಪಟ ಮಾಡ್ತಾರಲ್ಲ, ಪಟದ್ಮೇಲೆ ಮುಚ್ಚೋದ್ ಬೇಡವಾ? ಅದಕ್ಕೆ ಕಳೆದ ವಾರದಲ್ಲಿ ಆಚೆ ವಾರದಲ್ಲಿ ಅಣ್ಣ ಹೇಳಿದ್ದ ಹೊಸಿ, ನೀನು ಬಿದ್ದಿತ್ತು ಮರ್ತು ಬಿಟ್ಟಿದ್ದೀನಿ. ಅಲ್ಲ ಬಿಡು, ನೀನು ದುಡ್ಡಿನ ವಿಚಾರ ಬಿಟ್ಟು ಬೇರೆ ಯಾವ್ದು ಕಿವಿ ಮೇಲೆ ಬೀಳಕಲ್ಲ. ಅಣ್ಣ ಒಂದ್ ಮಾತು ಹೇಳ್ತಾ ಇದ್ದ, ಹಿಂದೆಲ್ಲವ ತೆಂಗಿನ ಸೋಗೆ ಮುಚ್ಚುವೋ, ಅದಾದ್ಮೇಲೆ ಜೋಳ ಸಿಪ್ಪೆ ಮುಚ್ಚುವೋ, ಆಯ್ತಾ, ಬತ್ತಾ ಬತ್ತಾ ಹಿಂಗೆ ಹುಲ್ಲಿಗೆ ಈ ಸಲ ಡಿಮ್ಯಾಂಡ್ ಹೆಚ್ಚಾಗಿ ಇವನ್ನೆಲ್ಲ ಪರ್ಯಾಯವಾಗಿ ಬಳಸ್ತಾರೆ. ಹೌದು, ಬೇರೆಲ್ಲ ಬಳಸ್ತಾರೆ ಶಂಕರಣ್ಣ. ಆಮೇಲೆ ನಾನು ಆಗ್ಲೇ ಶುಂಠಿದ ಇನ್ನೊಂದೆರಡು ಹೇಳಬೇಕಾಯ್ತು, ನಾನು ವರ್ಷದಿಂದಲೇ ಹೇಳ್ತಾನೆ ಇರ್ತೀನಿ. ಯಾಕೆ ಅಂತ ಅಂದ್ರೆ, ಶುಂಠಿಗೆ ಬೆಲೆ ಬತ್ತದೋ ಬರೋದಿಲ್ವಾ, ಸುಮ್ನೆ ಯಾಕೆ ಅನುಭವಿಸ್ಬೇಕು ಅಂತ ಅಂತ ಅನ್ಕೊಂಡು ಅವಾಗ ಅವಾಗ ಹೇಳ್ತಿರ್ತೀನಿ. ಈಗ ಎರಡು ಇಟ್ಕೋಬೇಕು ನಾವು, ಯಾವಾಗ್ಲೂ ಏನು ಬರೀ ನಾನು ಶುಂಠಿ ಹಾಕ್ತೀನಿ ಬೆಳಿತೀನಿ ಎಷ್ಟು ರೇಟಿಗೆ ಬರ್ತದೋ ಅಷ್ಟು ಕೊಡ್ತೀನಿ ಅನ್ನೋದಲ್ಲ. ಆಯ್ತಾ, ಶುಂಠಿಗೆ ಒಳ್ಳೆ ಬೇಡಿಕೆ ಇದ್ದೇ ಐತೆ. ನೀನು ಯಾವಾಗ ಒಳ್ಳೆ ಬೇಡಿಕೆ ಅಂತ ಅಂತ ಅಂತ ಅಂದ್ರೆ, ಈಗ ನೀನು ವಿದೇಶಕ್ಕೆಲ್ಲ ಕಳಿಸ್ಬೇಕು ಅಂತ ಅಂದ್ರೆ ಇಷ್ಟೊಂದು ಗೊಬ್ಬರ ಔಷಧಿ ಎಲ್ಲ ಹೊಡಿತೀವಲ್ಲ, ಅಷ್ಟು ಹೊಡೆದ್ರೆ ತಗೊಳಕಲ್ಲ ಅವರು. ಅದರಲ್ಲಿ ರೆಸಿಡ್ಯೂಸ್ ಅಂತ ಹೇಳಿ ನಮ್ಮ ಏನು ಔಷಧಿ ಹೊಡೆದಿರ್ತೀವ, ಗೊಬ್ಬರ ಹಾಕಿರ್ತೀವ, ಅದರ ಅಂಶ ಉಳ್ಕೊಂಡಿರ್ತದೆ ಅದರಲ್ಲಿ. ಅದು ಮುಂದಿನ ದಿವಸಗಳಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡ್ತದೆ, ದೇಹಕ್ಕೆ ತೊಂದರೆ ಕೊಡ್ತದೆ ಅಂತ ಹೇಳ್ಬಿಟ್ಟು ಅವ್ರು ಅದ್ ಕೊಂಡ್ಕೊಳಕಲ್ಲ. ಅವ್ರೇನು ಪೂರ್ತಿ ಸಾವಯವದಲ್ಲಿ ಮಾಡಿರೋದು ಕೊಡಿ ಅಂತ ಹೇಳಿ ಅಂತಾರೆ. ಪೂರ್ತಿ ಸಾವಯವದಲ್ಲ, ಅಥವಾ ಈಗೇನ್ ನಾನು ಹೇಳಿದ ಅಂಶಗಳು ಉಳ್ಕೊಂಡಿರ್ತದೆ ಅಂತ ಹೇಳಿ ಆ ಅಂಶಗಳು ಉಳಿಬಾರದು, ಅಂತ ಔಷಧಿ ಗೊಬ್ಬರಗಳು ಅವೆ, ಅಂತವನು ಕೂಡ ತಗೊಂಡ್ ಹಾಕ್ಬೇಕು. ಹಂಗೆ ಈ ರಫ್ತು ಮಾಡೋ ತರದಲ್ಲಿ ನಾವು ಬೆಳೆದೋ ಅಂತ ಅಂದ್ರೆ, ಆ ಕ್ವಾಲಿಟಿ ಬೆಳೆದೋ ಅಂತ ಅಂತ ಅಂದ್ರೆ ಅದಕ್ಕೆ ಒಳ್ಳೆ ಬೆಲೆ ಇದ್ದೇ ಇರ್ತದೆ. ಅದನ್ನ ಮಾಡ್ಕೋಬೇಕು. ಒಂದು ಇನ್ನೊಂದು ಅಂಶ ನಾನು ನಿನ್ಗೆ ಕಳೆದ ವರ್ಷ ಹೇಳಿದ್ದೆ, ನೀನ್ ಮರ್ತಿದ್ಯ, ಏನು ಶುಂಠಿ ಬೆಲೆ ಬರ್ಲಿಲ್ವಾ, ಒಣ ಶುಂಠಿ ಮಾಡಬೇಕು ಅಂತ ನಾನು ಅದನ್ನೇ ಅನ್ಕೊಂಡಿದ್ದೆ. ಅಣ್ಣ ಹೇಳಿದ್ದ, ಆದ್ರೆ ಹೊಸಿ ಈ ಬೇರೆ ಬೇರೆ ಕಸಬೆಲ್ಲ ಮಾಡ್ತೀವಲ್ಲ, ಮರ್ತು ಬಿಟ್ಟಿದ್ದೆ. ಒಣ ಶುಂಠಿ ಮಾಡ್ಕೊಳ್ಳಲು ಬೋದಲ್ಲ, ಒಳ್ಳೆ ಬಿಸಿಲೈತಲ್ಲ. ಒಳ್ಳೆ ಬಿಸಿಲೈತೆ, ಇಷ್ಟೊಂದು ಬಿಸಿಲೈತಲ್ಲ, ಈ ಬಿಸಿಲು ನಾವು ಚೆನ್ನಾಗಿ ಸದ್ಬಳಕೆ ಮಾಡ್ಕೋಬಹುದಾಗಿತ್ತು. ಒಣ ಶುಂಠಿ ಮಾಡೋದ್ ಹೆಂಗೆ ಅಂತ ಹೇಳಿ ಸುಮಾರು ಜನಕ್ಕೆ ಗೊತ್ತಿಲ್ಲ. ಆಯ್ತಾ, ಗೊತ್ತಿದ್ರುವೆ ಅದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳಿಲ್ಲ. ಆಯ್ತಾ, ಇದನ್ನೆಲ್ಲಾನು ಇಟ್ಕೊಂಡು ಮಾಡದೆ ಅಂತ ಅಂದ್ರೆ ಅದೆಲ್ಲಿ ಮಾರಾಟ ಮಾಡಬೇಕು ಏನು ಅಂತ ಹೇಳಿ ಅದೊಂದು ಕನ್ಫ್ಯೂಸ್ ಗೊತ್ತಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಯಾರೇ ಒಣ ಶುಂಠಿ ಮಾಡಕ್ ಹೋಗ್ತಾ ಇಲ್ಲ. ಅದು ಮಾಡೋದ್ ಒಂಚೂರು ನಾವು ಕಲ್ತ್ಕೊಬಿಟ್ರೆ ಬೇರೆ ಬೇರೆ ಬೇರೆ ಬೇರೆ ತರದಲ್ಲಿ ಸಖತ್ ಅನುಕೂಲ ಆಯ್ತದೆ ಶಂಕರಣ್ಣ. ಅದ ಮಾಡ್ತಾ ಇಲ್ವಲ್ಲ, ಅದೇ ಸಮಸ್ಯೆ ಆಗಿರೋದು. ಆಮೇಲೆ ಮೊನ್ನೆ ಇಲ್ಲಿ ಸ್ವಲ್ಪ ಹೋಗಿದ್ದೆ ಶಂಕರಣ್ಣ, ನಾನು ಶಾಂತಿಗ್ರಾಮ ಆ ಕಡೆ ಎಲ್ಲವ, ಅಲ್ಲಿ ಸಣ್ಚಾಕೆನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಒಬ್ಬರನ್ನ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ನ. ಹೋಗಿದ್ದಾಗ ಹುಡುಗ ಏನ್ ಹೇಳ್ತು ಅಂತ ಅಂದ್ರೆ, ಶಂಕರಣ್ಣ ನಾನು ಶುಂಠಿಯ ವರ್ಷ ವರ್ಷ ಹಾಕ್ತೀನಿ, ಒಂದ್ ತಿಂಗಳು ಮುಂಚಿತವಾಗಿ ಉತ್ಬಿಡ್ತೀನಿ ಹೊಲವ ಅಂತ. ಅಂದ್ರೆ ಯಾವಾಗ ಅವನು ಬಿತ್ತನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ, ಅದಕ್ಕಿಂತ ಒಂದ್ ತಿಂಗಳು ಮುಂಚೆನೆ ಉಳುಮೆ ಮಾಡ್ಕೊತೀನಿ ಅಂತವಾ. ಉಳುಮೆ ಮಾಡ್ಕೋಬೇಕು, ಚೆನ್ನಾಗಿ ಒಣಗ್ಬೇಕಂತೆ. ಈಗೇನು ಬಿಸಿಲು ದಗೆ ಆಯ್ತೋ, ಈ ಬಿಸಿಲು ದಗೆಯಲ್ಲಿ ಒಂದ್ ತಿಂಗಳ ಗಟ್ಲೆಯ ಭೂಮಿ ಒಣಗ್ಬೇಕು, ಚೆನ್ನಾಗಿ ಒಣಗ್ಬೇಕು. ಒಣಗಿದ್ಮೇಲೆ ನಾನು ಪಟ ಮಾಡ್ಕೊಂಡು ಕಾವಲೆ ಮಾಡ್ಕೊಂಡು ಒಂದ್ ತೊಟ್ಟು ನೀರಲ್ಲವೇ ನಿಲ್ಬಾರದು, ಎಷ್ಟು ಮಳೆ ಬಂದ್ರು ಆತರ ಮಾಡ್ಕೊಂಡು ಹಾಕೋದು. ನನ್ಗೆ ಒಂದ್ ವರ್ಷಲು ಫೇಲೂರ್ ಆಗಿಲ್ಲ, ಒಂದ್ ವರ್ಷಲು ಕೂಡ ಫೇಲೂರ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗ ಹೇಳ್ತಾ ಇತ್ತು. ಬೆಳೆ ಮೆತ್ತಡಿದ್ದು ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಇದು ಬರೀ ಈಗ ನಾವು ಮಾಡೋದ ಚೆನ್ನಾಗಿ ಕಲ್ತ್ಕೊಬಿಟ್ಟಿದೀವಿ, ಮಾರದ್ ಕಲ್ತಿಲ್ಲ. ಮಾರದ್ ಕಲ್ತಿಲ್ಲ ಕಂಚಕ್ರಣ, ಅದು ಸಮಸ್ಯೆ ಆಗಿರೋದು. ಈಗ ನೋಡಿ ಇಷ್ಟೊಂದೆಲ್ಲವ ಸುಮಾರು ಜನ ಶುಂಠಿಯ ಕಿಳದನೆಯ ಹಂಗೆ ಬಿಟ್ಟವ್ರು. ಆಯ್ತಾ, ಈಗ ಅದೇನ್ ಸುಮ್ನೆ ಇರ್ತದ, ಅಲ್ಲಿ ಕುಟ್ಟೆ ಹೊಡಿತಾ ಹೊಡಿತದೆ, ಕರಗೋಗತ್ತೋ ಕರಗೋಯ್ತಾ. ಈ ಬಿಸಿಲಿಗೆ ಅದೆಷ್ಟಿದ್ರು ಆರ್ವಸಿ ಬಂದೇ ಬರ್ತದೆ. ಆಯ್ತಾ, ಈಗ ಒಂದ್ ಕುಂಟಾಲ್ ಆಗತ್ತಕ್ಕೆ 20 ಕೆಜಿ ಬಂತು, 30 ಕೆಜಿ ಬಂದ್ರು ಬಂತು, ಹೆಚ್ಚು ಅಲ್ಲ. ಅಷ್ಟು ಬಿಸಿಲು ಐತಲ್ಲ ಶಂಕರಣ, ನಾವೇ ಹೊರಡಕ್ಕೆ ತಿರುಗಾಡಕ್ ಆಯ್ತಾ ಇಲ್ಲ. ಅಂತವ್ರಲ್ಲ ಆ ಶುಂಠಿ ಕತೆ ಏನಾಗ್ಬೇಕು, ಅದು ಮಣ್ಣೊಳಗೆ ಐತದು. ಆಯ್ತಾ, ಏನಾಗ್ಬೇಕು, ಹಂಗಾಗಿ ತೂಕ ಎಲ್ಲ ಕಡಿಮೆ ಆಯ್ತದೆ. ಎಷ್ಟೇ ಬಿಟ್ಕೊಂಡಿದ್ರು ಅದು ಚೆನ್ನಾಗಿರ್ತದೆ ಅಂತ ಅಲ್ಲ, ಕುಟ್ಟೆ ಹೊಡೆಯೋದು ಹೊಡೆದೇ ಹೊಡಿತದ ಬಿಡಕ್ಕಿಲ್ಲ, ಕರ್ಗೋ ಹೋದ್ ಕರ್ಗೋಯ್ತದೆ. ಇದೆಲ್ಲವ ತೂಕ ಕಡಿಮೆ ಆಯ್ತದೆ. ನಾಳೆ ದಿವಸ ರೇಟ್ ಬಂದಾಗಲೂ ನೀನ್ ಕಿತ್ತು ಕೊಟ್ರೆ ಅರ್ಧಕ್ಕರ್ದ್ಲೆ ಅಲ್ಲ, ಅದಕ್ಕಿಂತ ಕಡಿಮೆ ಆದ್ರೂ ಆದತ್ತು, ಕಡಿಮೆ ಆದ್ರೂ ಆಯ್ತು. ಅದಕ್ಕೋಸ್ಕರ ಈ ಒಣ ಶುಂಠಿ ಮಾಡೋದ್ ಕಲ್ತ್ಕೋಬೇಕು ನೋಡು, ಎಲ್ಲಿ ಹೇಳ್ಕೊಡ್ತಾರೆ ಏನು ಎತ್ತವ ತಿಳ್ಕೊಂಡು ಅಂತರ ತಕ್ಕೋಬಿಟ್ಟು ಒಣ ಶುಂಠಿ ಮಾಡ್ಬಿಟ್ರೆ ಈ ಸಮಸ್ಯೆ ಇರಕ್ಕಲ್ಲ ಶಂಕರಣ. ಅಂದ್ರೆ ಈಗ ಒಣ ಶುಂಠಿನ ಸುಮ್ನೆ ಒಂದು ನಮ್ದೇ ಆದ ಒಂದು ಕುರುಡ್ ಮೆಥಡ್ ಅಂತಾರಲ್ಲ, ಹಂಗ್ ಮಾಡೋದ್ ಅಭ್ಯಾಸ ಮಾಡ್ಕೊಬಿಟ್ಟಿದೀವಿ. ಹೆಂಗೆ ಅಂತಂದ್ರೆ, ದೊಡ್ಡದೊಂದು ಕಣ ಟೈಪ್ ಮಾಡ್ಕೊಬಿಡೋದು, ಇವನ್ನೆಲ್ಲ ತಗೊಂಡೋಗಿ ಏನ್ ನಾವು ಕಿತ್ತಿರ್ತೀವಿ ಶುಂಠಿಯ, ಹಂಗೆ ಸುಮ್ನೆ ಬರ್ಬೀಸ ಹಸ್ತಂಗ್ ಹಾಕ್ಬಿಡೋದು, ಹೌದು, ಒಣಗದಂಗ್ ಒಣಗ ಸುಮ್ನೆ ಮಚ್ಚಿ ಮಚ್ಚಿ ಹಾಕಂದ್ ಹಾಕಂದ್ ಹಾಕಂದು ಆಮೇಲೆ ಮತ್ತೆ ಅದರಲ್ಲಿ ಹೆರ್ಕೋದು. ನಮಗ್ ಗೊತ್ತಿರಕ್ಕಲ್ಲ, ಅದೇನೋ ಗ್ರೇಡು ಪಾಡು ಅಂತಾರಲ್ಲ, ಆ ಗ್ರೇಡು ಪಾಡು ಮಾಡಕ್ ನಮ್ಗೇನು ಗೊತ್ತಿರಕ್ಕಲ್ಲ. ಯಾರೋ ಒಬ್ಬ ಬತ್ತಾನೆ ತಗೊಳಕ್ಕೆ, ಅವನ್ ಹೇಳಿದ ರೇಟಿಗೆ ಇವ್ ಹಿಂಗವೆ ಇವ್ ಹಂಗವೆ ಅಂತ ಹೇಳ್ತಾನೆ, ಅವನಿಗೆ ಕೊಟ್ಟು ಕಳ್ಸಿ ಬಿಡ್ತೀವಿ. ಅಂದ್ರೆ ನೀವು ಹೇಳ್ದಂಗೆ ಹೇಳು ಮಾರ ಆಳ್ತಕ್ ನೀನ್ ಹೇಳ್ತಿದ್ಯಾ, ನಾನ್ ಮನೆ ಆಳ್ತಕ್ ಮಾಡ್ಕೊಂಡಿದ್ದೆ ಹರಿವಾಣದಾಗೆ. ಇಷ್ಟೇ ಒಂದ್ ಎರಡ್ ಮೂರ್ ಇಡಿ ಶುಂಠಿ ನೋಡುವ ಅಂತ ಮಾಡಿದ್ದೆ. ಚೆನ್ನಾಗೆ ಒಣಗಿ ಈ ಬಿಸಿಲಿಗೆ ಚೆನ್ನಾಗೈತೆ, ಡಬ್ಬಿಗ್ ತುಂಬ ಮಡಗಿದೀನಿ. ಅಂದ್ರೆ ಒಣ ಶುಂಠಿ ಮಾಡಿ ಮಡಿಕೊಂಡಿದ್ಯಾ? ಅದಕ್ಕೇನೋ ಬೇರೆ ಏನೋ ನಂಗ್ ಹಾಕಕ್ ಬರಕ್ಕಲ್ಲ. ಅಣ್ಣಯ್ಯ ಹೇಳಿದ್ದಂಗೆ ಕೇಳ್ಕೊಂಡ್ ಮಾಡ್ಕೊಂಡ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು. ಇಲ್ಲ, ಅದು ಬೇರೆ ಬೇರೆ ಮೆಥಡ್ ಗಳಿರ್ತವೆ. ಈಗ ಬರೀ ಒಣಗಿಸೋದು ಒಂದು, ಅದ್ರ ತರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಒಣಗಿಸ್ಬೇಕು, ಅದ್ರ ತೇವಾಂಶ ಎಷ್ಟಿರ್ಬೇಕು, ಎಷ್ಟು ದಿವಸ ಒಣಗಿಸ್ಬೇಕು, ಅದ ಒಣಗಿಸಿದ್ಮೇಲೆ ಹೆಂಗಿಡ್ಬೇಕು, ಇವೆಲ್ಲ ಒಂದಷ್ಟು ಇರ್ತವೆ. ಸಂಸ್ಕರಣೆ ಮಾಡೋದೆಲ್ಲ ನಮಗೆ ಗೊತ್ತಿಲ್ಲ. ತಿಳ್ಕತ್ತೀನಿ, ಅವ್ನು ತಿಳ್ಕತ್ತೀನಿ, ಮಕ್ಕಳ ತಿಳ್ಕತ್ತೀನಿ, ತಿಳ್ಕೊಂಡು ಹೇಳ್ತೀನಿ. ತಗ ಮುಂದಿನ ದಿವಸ, ಮುಂದಿನ ದಿವಸಕ್ಕಿಂತ ಅಣ್ಣ ಇನ್ನೊಂದು ವಾರ ಅಥವಾ 15 ದಿನದೊಳಗೆ ನನ್ಗೆ ವಿಚಾರವನ್ನ ತಿಳಿಸ್ಬೇಕು. ಯಾಕ ಗೊತ್ತಾ, ನೀನ್ ಮತ್ತೆ ಹೇಳ್ತೀನಿ ಅಂತ ಮಳೆ ಶುರುವಾದಾಗ ಹೇಳ್ಬಿಟ್ರೆ ನಾನು ಮತ್ತೆ ಈ ಸಲ ಹಾಕಿರೋ ಶುಂಠಿಯ ಕಿತ್ತು 3 ವರ್ಷ ಒಣಗಿಸ್ಬೇಕಾಯ್ತದೆ. ಈ ಬಿಸಿಲು ಮತ್ತೆ 3 ವರ್ಷ ಇರ್ತದಲ್ವಾ, ಗೊತ್ತಿಲ್ವಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ, ಇಲ್ಲ ಇನ್ನು ಟೈಮ್ ಆಯ್ತು ಶಂಕರಣ. ಇನ್ನು ನಾವು ಮಾರ್ಚ್ ಎಂಡ್ ಅಲ್ಲಿ ಇದೀವಲ್ವ, ಈಗ ಇನ್ನು ಏಪ್ರಿಲ್ ಅಲ್ಲೂ ಬಿಸಿಲು ಇರ್ತದೆ. ಏಪ್ರಿಲ್ ಕೊನೆ ವಾರದಲ್ಲಿ ಒಂಚೂರು ಮಳೆ ಶುರು ಆಗ್ಬೋದು. ಶುರು ಆದ್ರೆ ಏನು ಒಂದೇ ಸರಿ ಸ್ವಾನೆ ಹಿಡ್ಕತ್ತದಲ್ಲ, ಬಿಸಿಲು ಇದ್ದೇ ಇರ್ತದೆ. ಅಲ್ಲ ಅದು ಸ್ವಾನೆ ಅಂತ ಹೆಂಗ್ ಗೊತ್ತಾ, ಮೊದಲ ತರ ಇಲ್ಲ ಈಗ. ಮೊದಲೆಲ್ಲ ಆಗಿದ್ರೆ ಮೇ ಕೊನೆಗೋ ಜೂನ್ ಮೊದಲನೇ ವಾರದಲ್ಲಿ ಶುರುವಾದ್ರೆ ಜೂನ್ 15 ಚೆನ್ನಾಗೆ ಹಿಡ್ಕೊಳ್ಳೋದು. ಈಗ ಜೂನ್ ಕೊನೆಗೆ ಸುಮಾರು ಶುರುವಾಗಿ ಜುಲೈಲಿ ಹಿಡ್ಕತ್ತದೆ. ಅಲ್ಲೇ ಗಂಟ ನಮಗೆ ಹೆಚ್ಚು ಕಡಿಮೆ ಜೂನ್ 15-20 ಬಿಸಿಲೆಯ. ಹೌದು. ಆಮೇಲೆ ಇನ್ನೊಂದೇನ್ ಗೊತ್ತಾಣಯ್ಯ, ನೀನ್ ಹೇಳ್ದಂಗೆ ಈ ಯುಗಾದಿ ಮೇಲೆ ಮಳೆ ಬಂದೇ ಬರ್ತದೆ. ಅದಕ್ಕೆ ಮುನ್ಸೂಚನೆ ನನಗೆ ಕಳೆದ ವಾರದಲ್ಲೇ ಬಂದೈತೆ ನೋಡು. ಹೌದು, 15 ಮುಂಚೆನೆ ಮಳೆ ಬಂದಂಗ ಆಯ್ತಾಗ್ಲೇ ದಿವಸ ಮಾಡೈತೈತೆ. ಅವ್ರ ಹವಾಮಾನ ಇಲಾಖೆಯವ್ರು ಹೇಳೋರಲ್ಲ ಅಣ್ಣ, ನೋಡಿ ಇವತ್ತು ಶುಕ್ರವಾರ ಅಲ್ವಾ, ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನದಲ್ಲಿ ಸಣ್ಣ ಪ್ರಮಾಣದಲ್ಲಾದ್ರೂ ಸರಿ ಮಳೆ ಬರ್ತದೆ. ಜೊತೆಗೆ ಇನ್ನೊಂದು ಎಚ್ಚರಿಕೆ ವಿಚಾರ ಏನು ಅಂತಂದ್ರೆ ಗುಡುಗು ಮಿಂಚು ಸಿಡ್ಲು ಸಮೇತ ಬರ್ತದಂತೆ. ಹಂಗಾಗಿ ನೀನ್ ಅವತ್ ಹೇಳ್ದಂಗೆ ಓಸಿ ಎಚ್ಚರಿಕೆಯಿಂದ ಇರೋದು ಒಳ್ಳೇದು ಅಣ್ಣ. ಹೌದು ಹೌದು ಹೌದು ಹೌದು, ಅವತ್ ಹೇಳಿದ್ನಲ್ಲ ಎಲ್ಲನೂ ಡೌನ್ಲೋಡ್ ಎಲ್ಲ ಮಾಡ್ಕೊಂಡಿದ್ದೆ ತಾನೇ ನೀನು? ಅದೇನೋ ಮಾಡ್ಕೊಂಡಿದೀನಿ, ಆದ್ರೆ ಅವು ಇಂಗ್ಲಿಷ್ ನಾಗ್ ಬರ್ತದೆ ಅಣ್ಣ. ಅದು ಕನ್ನಡದೂ ಇರ್ತದೆ, ನೀನು ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳುವಾಗ ಸರಿಯಾಗಿ ಮಾಡ್ಕೊಂಡಿಲ್ಲ ಅಂದ್ರೆ ನೀನ್ ಅವತ್ತು ನನಗೆ ಬೋದ್ಬಿಟ್ಟಲ್ಲ, ನೀನೆ ಕಲ್ತ್ಕೊಳ್ಳೋದು ಯಾವಾಗ ಕಲ್ತ್ಕೊಂಡಲ್ಲ, ಏನೇನ್ ಬರ್ತಿದ್ದು ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ಕೊಟ್ಕೊಂಡ್ ಹೋದೆ. ಅದು ಅದನ್ನ ಓಕೆ ಓಕೆ ಕೊಡಿ ಅಂತ ಬರ್ತಿತ್ತು, ಎಲ್ಲದಕ್ಕೂ ಒತ್ಕೊಂಡ್ ಹೋದೆ. ಬಂದೈತೆ ಓದ್ತಿರ ಬರೀ ಇಂಗ್ಲಿಷ್ ನಾಗ್ ಬರ್ತದ. ಅದು ಬರ್ತದ ನಿನಗೆ ಹೇಳಿರಲ್ಲಿ ಬೈತಿಯ ಅಂತ ಅಂದ್ಬಿಟ್ಟು ಒಟ್ಟು ಮಾಡ್ಕೊಂಡಿದ್ಯಾ ಅನ್ನೋದು ಹ್ಞೂ ಅಂದೇ. ನಿನಗೆ ಇಂಗ್ಲಿಷ್ ಬರ್ತದ ಬಿಡು, ನಮ್ಗಿದ್ಲು ಚೆನ್ನಾಗಿ ಸುಮ್ನೆ ಹೆಂಗ ಅಂತೀಯ? ಅದು ಓಕೆ ಅನ್ನೋದು ಒಂದ್ ಬರ್ತದ ಆಟೆಯ. ನೋಡೀಗ ಅವತ್ ಮಾತಾಡಿದ್ವಲ್ ಶಂಕರಣ, 23 ವಿಶ್ವ ಹವಾಮಾನ ದಿವಸವಂತೆ. ವಿಶ್ವ ಹವಾಮಾನ ದಿವಸ ವಿಶ್ವದಲ್ಲಿ 1950 ಶುರು ಆಯ್ತಂತಿದ್ದು ಈ ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿ ಕೊಡ ಅಂತದ್ದು. ಅದಕ್ಕೆ ಆ ದಿವಸವ ಇವರು ಪ್ರತಿ ವರ್ಷವೂ ಮಾಡ್ತಾರೆ. ಬರೋ ಭಾನುವಾರಕ್ಕೆ ನಾಳೆ ನಾಡಿದ್ದು ಅವತ್ತು ವಿಶ್ವ ಹವಾಮಾನ ದಿವಸ ಐತೆ. ಅದಕ್ಕೋಸ್ಕರವ ನಾನು ನಿನ್ಗೂ ಹೇಳಿದೀನಿ, ನೀನು 4 ಕೇಳು. ಈಗ ನೋಡಿ ಈ ವರ್ಷದ ಘೋಷವಾಕ್ಯ ಏನು ಅಂತ ಅಂದ್ರೆ ವಿಶ್ವ ಹವಾಮಾನ ದಿವಸದ್ದು ಈ ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಹಿತಿ ಇರ್ತದೋ ಅಂದ್ರೆ ಮುಂಚಿನ ಎಚ್ಚರಿಕೆ ಅಂತ ಹೇಳಿ ನಾವು ಕರಿತೀವಲ್ಲ, ಅದರ ಅಂತರವನ್ನ ಕಡಿಮೆ ಮಾಡೋದು ಅಂತ ಹೇಳ್ಬಿಟ್ಟು. ಓಹೋ ಹೋ ಹೋ, ಅಂದ್ರೆ ಈಗ 3 ಮುಂಚೆ ಅಂತ ಹೇಳೋದನ್ನ ಕಡಿಮೆ ಮಾಡ್ಕೊಂಡು 1 ಅಥವಾ 2 ಅಂತ ಹೇಳ ಹಂಗಲ್ಲ. ಮತ್ತೆ ಈಗ ಇವತ್ತಿನ ಹವಾಮಾನ ಏನಿರ್ತದೆ, ಸಾಯಂಕಾಲ ಗುಡ್ಲು ಬರ್ತದ, ಸಿಡ್ಲು ಬರ್ತದ, ಮಳೆ ಬರ್ತದ, ಮಳೆ ಬರೋದಿಲ್ವ, ಬಂದ್ರೆ ಎಷ್ಟು ಪ್ರಮಾಣದಲ್ಲಿ ಬರ್ತದೆ, ಇದು ನಿನಗೆ ತಲುಪಬೇಕು ವಿಷಯ. ಇದು ತಲುಪಿಸ್ತಕ್ಕಂಥದ್ದು ಇನ್ನು ಬೇಗ ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ತ್ವರಿತವಾಗಿ ಅಂದ್ರೆ ತುಂಬಾ ಫಾಸ್ಟ್ ಆಗಿ ಬಿರ್ರನ್ನು ತಲುಪಬೇಕು ನಮಗೆ ತಲುಪಬೇಕು. ನೀನು ಮುಂಜಾಗ್ರತಾ ಕ್ರಮಗಳು ಏನ್ ಅನುಸರಿಸ್ತೀಯೋ ಆ ತರ ಇರಬೇಕು. ಅಂದ್ರೆ ಅದು ಅವರು ನನ್ಗೆ ಅವ್ರು ಏನು ಇನ್ಫಾರ್ಮೇಶನ್ ಕೊಡ್ತಾರೆ ಅದು ತಿಳಿದ ತಕ್ಷಣ ರೆಡಿ ಆಗಿರ್ಬೇಕು. ಹೌದು, ಅಲರ್ಟ್ ಆಗಿ ನಾನು ಜಾಗೃತ ಆಗ್ಬೇಕು. ಈಗ ಯಾಕೆ ಅಂದ್ರೆ ನೋಡು, ಈಗ ನಮ್ಮ ಈ ಆಲೂರು ಸಕಲೇಶ್ಪುರ ಈ ಭಾಗದಲ್ಲೆಲ್ಲವ 2000 ಮಳೆ ಬೀಳ್ತದೆ. ಹೌದೌದು, ಒಂದ್ ವರ್ಷದಲ್ಲಿ ಆಯ್ತಾ, ಸಿಕ್ಕಾಪಟ್ಟೆ ಮಳೆ. ಹೌದು, ಅಲ್ಲಿ ಮಳೆ ಬಂದ್ರೆ ಗೊತ್ತಲ್ಲ ಶಂಕರಣ್ಣ ನಿಂಗೆ, ನಾವು ನಿಲ್ಲಕ್ ಹಾಕಲ್ಲ ತಿರ್ಗಕ್ ಹಾಕಲ್ಲ. ನಾವ್ ಈ ಬಿಸಿಲಲ್ಲಿ ಮನೆ ಅಂದವ ಹಂಗೆ ಅವ್ರ ಮಳೆನಲ್ಲಿ ಈಗ ಮಳೆ ಜಾಸ್ತಿ ಬರ್ತದೆ ಪುಣ್ಯವಂತರು ಅಂತ ನಾವ್ ಅನ್ಕೋತೀವಿ. ಈಗ ಅಲ್ಲಿ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಈಗ ನೋಡು ಮಳೆ ಜೋರಾಗಿ ಬಂದಂಗೆ ಮಣ್ಣಿನ ಫಲವತ್ತತೆ ಎಲ್ಲ ಕೊಚ್ಕೊಂಡು ಹೋಯ್ತದೆ ಆಯ್ತಾ. ಹಂಗಾಗಿ ಈ ಮಳೆ ಬಗ್ಗೆ ಮುನ್ಸೂಚನೆ ಇರ್ಬೇಕು ಅವ್ರಿಗೆ. ಯಾಕೆ ಅಂತ ಅಂದ್ರೆ ಈ ಕಾಫಿ ತೋಟದಲ್ಲಿ ಇಂಥ ಕಡೆ ಎಲ್ಲವ ಗೊಬ್ಬರ ಎಲ್ಲ ಹಾಕ್ತಾರಲ್ಲ ಶಂಕರಣ್ಣ, ಇವತ್ ಮಳೆ ಬರುತ್ತೆ ನಾಳೆ ಮಳೆ ಬರುತ್ತೆ ಅಂದ್ರೆ ಹಾಕ್ಬಾರ್ದು ಅದನ್ನ. ಹಾಕ್ಬಾರ್ದು. ನೀನೊಂದ್ ವೇಳೆ ಹಾಕಿದ್ರೆ ಮಳೆ ಬಂತು ಅಂತ ಅಂತಂದ್ರೆ ಅದಷ್ಟು ಕೊಚ್ಕೊಂಡು ಹೋಗ್ತದೆ ದುಡ್ಡು. ಎಷ್ಟು ಲಾಸ್ ಹಾಕಿದೆಲ್ಲ ನುಕ್ಸಾನ್ ಆಯ್ತದೆ ಆಯ್ತಾ, ಕೊಂಡ್ಕೊಂಡ್ ಬಂದಿದ್ದೆಲ್ಲ ನುಕ್ಸಾನ್ವಾ ಆಯ್ತಾ. ಇನ್ನ ಕೆಲಸ ಮಾಡಕ್ಕೆ ಏನು ಗೊಬ್ಬರ ಅದೇ ಹಾಕತ್ತದ ತಂದಿ ಬಿತ್ತಿದ್ವಿ ಅಂತ ಅಂದ್ರೆ ದುಡ್ಡು ಕೊಡೋದು ಎಲ್ಲ ವೇಸ್ಟ್ ಆಗೋಯ್ತದೆ. ಏನ್ ನಾವು ಗೊಬ್ಬರ ಹಾಕಿದೀವಿ ಅನ್ನೋ ನೆಮ್ಮದಿ ಇರ್ತದೆ ಅಷ್ಟೇ, ಅದೇನು ಪ್ರಯೋಜನ ಆಯ್ತೋ ಇಲ್ವೋ, ಅದ್ ಪ್ರಯೋಜನ ಆಗ್ಬೇಕು ಅಂತ ಅಂತ ಅಂದ್ರೆ ತಿಳ್ಕೊಂಡಿರ್ಬೇಕು ಮಳೆ ಬರ್ತದೋ ಇಲ್ವೋ ಅನ್ನೋ. ಒಂದು ಮೂರ್ ದಿನ ಮುಂಚೆನಾದ್ರೂ ನಮಗೆ ಗೊತ್ತಾದ್ರೆ ಇವತ್ತು ಹಾಕಬಿಡ್ಬೋದು, ಮೂರ್ ದಿನ ಬಿಟ್ಟು ಮಳೆ ಬರ್ತದೆ ಅಂತಂದ್ರೆ ಒಸಿ ಹೋಗಿರ್ತದೆ ಅಂತ ಅನ್ಕೊಳ್ಳೋಣ. ಹೌದು ಹೌದು. ಆಮೇಲೆ ಈ ಸ್ಪ್ರೇ ಮಾಡವೆಲ್ಲ ಇರ್ತಾವಲ್ಲಣ್ಣ, ಅದಕ್ಕೂ ಬಹಳ ಅನುಕೂಲ ಆಯ್ತದೆ ಈ ತರ ಮಾಹಿತಿ ಮೊದ್ಲೇ ಗೊತ್ತಾದ್ರೆ. ಹೌದು ಹೌದು. ಯಾಕಂದ್ರೆ ಈಗ ಸ್ಪ್ರೇಗೆ ಮಾಡಿರ್ತಾರೆ ಮೀನಕ, ಸ್ಪ್ರೇ ಮಾಡಿ ಒಂದ್ ಗಂಟೆ ಆಗಿರಕ್ಕಲ್ಲ ಹಾಕಿದ್ದು ಏನ್ ಪ್ರಯತ್ನ ಬಂತು. ಹೌದು. ಹಂಗೆಯ ಒಳ್ಳೆ ವಿಚಾರವ ಹೇಳ್ದೆ ಇದು ಹವಾಮಾನದ್ದು, ಮತ್ತಿನ್ನೇನ ಮಾಹಿತಿ ತ್ವರಿತವಾಗಿ ಕೊಡ್ತಾರಂತೆ. ಆಮೇಲೆ ಅದೇ ಈ ಮಳೆಗೆ ಸಂಬಂಧಪಟ್ಟಂಗೆ, ಮಳೆ ಈ ಬತ್ತದೋ ಇಲ್ವೋ, ಈ ಗುಡುಗು ಮಿಂಚು ಎಷ್ಟೊತ್ತಿಗೆ ಬರ್ತದೆ ಏನ್ ಬರ್ತದೆ, ಅದೇ ಅವತ್ತೆಲ್ಲ ನಿನ್ಗೆಲ್ಲ ಬಿಡಿಸಿ ನಾನು ಹೇಳಿದ್ದೆ. ಮುಕ್ಕಾಲು ಗಂಟೆ ಮುಂಚೆನೆ ಬರ್ತದೆ ಅಂತ ಹೇಳ್ತಾರೆ ಅಂತ ಹೇಳಿದ್ದೆ. ಇನ್ನು ಗಾಳಿ ಇಂಥವೆಲ್ಲವ ಎಷ್ಟು ಪ್ರಮಾಣದಲ್ಲಿ ಬರ್ತದೆ, ಹೆಂಗ್ ಬರ್ತದೆ, ಗಾಳಿ ಬೀಸ್ತದೋ ಇಲ್ವೋ, ಸಾಕ ಇರ್ತದ ಇಲ್ವೋ ಗಾಳಿಲಿ, ತುಂಬಾ ತಂಡಿ ಇರ್ತದ ಇಲ್ವೋ, ಹೌದು ಅದನ್ನು ಒಸಿ ತ್ವರಿತವಾಗಿ ಮಾಹಿತಿಯ ಜನರಿಗೆ ರೈತರಿಗೆ ತಲುಪಿಸಬೇಕು ಅನ್ನೋದು ಈ ಬರೀ ಘೋಷವಾಕ್ಯ. ಘೋಷವಾಕ್ಯ ಆ ತರ ಇದ್ರ ಘೋಷವಾಕ್ಯ ಇದೆ ಶಂಕರಣ್ಣ. ಆ ಘೋಷವಾಕ್ಯ ಇಟ್ಕೊಂಡು ನಾವು ಮುಂದುವರ್ಕೊಂಡು ಹೋಗ್ಬೇಕಾಗುತ್ತೆ. ಅಂದ್ರೆ ಈಗ ನಾಡಿದ್ದು ಭಾನುವಾರಕ್ಕೆ ವಿಶ್ವ ಹವಾಮಾನ ದಿನ ಅಂತ ಹೇಳ್ತಾ ಇದ್ಯಾ. ಆಮೇಲೆ ಇನ್ನೊಂದೈತೆ ಅರ್ಥವರ್ ಅಂತವ. ಎಂತದು ಅರ್ಥವರ್ ಅಂತ ಹೇಳ್ಬಿಟ್ಟು ಅಂದ್ರೆ ಈಗ ಕರೆಂಟ್ ಸಾಕೊಟ್ಟಂಗೆ ಅದಂತ ಹೇಳ್ತಿದ್ಯಾ? ಇಲ್ಲ ಇಲ್ಲ, ಅರ್ಥವರ್ ಅಂತ ಹೇಳಿ ಮಾಡವ್ರೆ ಶಂಕರಣ್ಣ. ಅರ್ಥವರ್ ಅಂತ ಅಂದ್ರೆ ಅರ್ಥ ಅಂದ್ರೆ ಭೂಮಿ, ಭೂಮಿ ಅವರ್ ಅಂದ್ರೆ ಗಂಟೆ, ಗಂಟೆ ಭೂಮಿ ಗಂಟೆ ಅಂತ. ಭೂಮಿ ಗಂಟೆ ಅಂತ ಹಂಗೆ ನಾವು ಇದ್ ಮಾಡಕ್ಕಾಗಲ್ಲ. ಈ ನಮ್ಮ ಭೂಮಿ ಉಳ್ಸಕ್ಕೋಸ್ಕರವ ಆಯ್ತಾ, ಭೂಮಿಯಲ್ಲಿ ಆಗ್ತಾ ಇರ್ತಕ್ಕಂತ ಈ ತರದೆಲ್ಲ ಪರಿಸರ ಹಾನಿ ಏನಾಗ್ತಾ ಇದೆಯೋ, ಹವಾಮಾನ ಬದಲಾವಣೆ ಏನಾಗ್ತಿದ್ಯೋ, ಇದೆಲ್ಲ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಈಗ ನಮಗೆ ನೋಡು ಪ್ರತಿಯೊಂದಕ್ಕೂ ಈಗ ಶಕ್ತಿ ಬೇಕು. ಶಕ್ತಿ ಇಲ್ಲದ ನಾವೇನು ಮಾಡಕ್ಕಾಗಲ್ಲ. ನೀನ್ ಟಿವಿ ನೋಡ್ಬೇಕಾ, ಮಿಲ್ ಬಿಡಿಸ್ಬೇಕಾ, ಇಲ್ಲಿಂದ ಅಲ್ಲಿಗೆ ಇನ್ನೊಂದ್ ಕಡೆಗೆ ಹೋಗ್ಬೇಕಾ, ಶಕ್ತಿ ಅನ್ನೋದು ಬೇಕೇ ಬೇಕು. ಬೇರೆ ಬೇರೆ ಬೇರೆ ಬೇರೆ ತರದಲ್ಲಿ ಇರ್ತದೆ. ನಿನ್ಗೆ ಮನೇಲಿ ಬೆಳಕ್ಬೇಕು ಅಂದ್ರೂ ಶಕ್ತಿ ಬೇಕು, ಮತ್ತೆ ಶಕ್ತಿ ಅದಿದ್ರೆ ನಮ್ಗೆ ಬೆಳಕಿರ್ತದೆ, ಇಲ್ಲ ಅಂತ ಅಂದ್ರೆ ಬೆಳಕಿರೋದಿಲ್ಲ. ಹಂಗೆ ನೀನು ಇಲ್ಲಿಂದ ನಮ್ಮನೆ ತಗ್ ಬರ್ಬೇಕು ಅಂತ ಅಂದ್ರೆ ಇಲ್ಲಿಂದ ಹಾಸ್ತಕ್ಕೆ ಹೋಗ್ಬೇಕು ಅಂತ ಅಂದ್ರೆ ದೇಹದಲ್ಲಿ ಶಕ್ತಿ ಇರಬೇಕು, ದೇಹದಲ್ಲೂ ಇರಬೇಕು. ಈಗೇನ್ ನಡೆಯಕ್ಕಂತೂ ಆಗಲ್ಲ, ಗಾಡಿನಲ್ಲೂ ಶಕ್ತಿ ಬೈಕಲ್ಲೋ ಕಾರಲ್ಲೋ ಮತ್ತೊಂದ್ರಲ್ಲ ಹೋಯ್ತೀಯ ನೀನು ಆಯ್ತಾ. ಡೀಸೆಲ್ ಬೇಕು, ಪೆಟ್ರೋಲ್ ಬೇಕು, ಇಲ್ಲ ಎಲೆಕ್ಟ್ರಿಕ್ ಬೈಕ್ ಆದ್ರೂ ಅದಕ್ಕೆ ಚಾರ್ಜ್ ಮಾಡ್ಕೋಬೇಕು. ಇದನ್ನ ಶಕ್ತಿ ಅಂತ ಹೇಳಿ ಕರಿತೀವಿ. ಈ ಶಕ್ತಿ ನಾವು ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದೀವಿ. ಯಥೇಚ್ಛವಾಗಿ ಬಳಕೆ ಮಾಡಿ ಮಾಡಿ ಮಾಡಿ ಆ ಶಕ್ತಿ ಉತ್ಪಾದನೆ ಆಯ್ತೈತಲ್ಲ, ಆ ಶಕ್ತಿ ಉತ್ಪಾದನೆ ಪ್ರಕ್ರಿಯೆ ಅಂತ ಅಂತ ಅನ್ನೋದು ಅದು ಪರಿಸರ ಮಾಲಿನ್ಯ ಉಂಟು ಮಾಡ್ತೈತೆ ಅಂತ ಹೇಳ್ಬೋದು. ಈಗ ನಾವು ನೋಡು, ಈಗ ಕರೆಂಟ್ನೆ ಉತ್ಪಾದನೆ ಮಾಡಬೇಕು ಅಂತ ಅಂತ ಅಂದ್ರೆ ಮೊದಲು ದೊಡ್ಡದೊಂದು ಡ್ಯಾಮ್ ಕಟ್ಟಬೇಕು, ನೀರ್ ತಡೆ ಹಿಡಿಬೇಕು. ತಡೆ ಹಿಡಿದಾಗ ಹಿಂದ್ಗಡೆ ಸಾವಿರಾರು ಎಕರೆ ನೂರಾರು ಎಕರೆ ಮುಳುಗೋಯ್ತದೆ, ಜಮೀನ್ ಕಳ್ಕತ್ತೀವಿ. ಅರಣ್ಯ ಪ್ರದೇಶ ಕಳ್ಕತ್ತೀವಿ, ಅಲ್ಲಿ ಏನು ವಾಸವಾಗಿರ್ತವೋ ವನ್ಯ ಮೃಗಗಳು ಅವಕ್ಕೆ ತೊಂದರೆ ಆಗುತ್ತೆ. ಹಿಂಗೆ ಈ ತರ ತೊಂದರೆಗಳಾಯ್ತವೆ, ಅದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗ ದುಡ್ಡು ಐತೆ ಅಂತ ಖರ್ಚು ಮಾಡ್ತಾ ಇದ್ರೆ ನಮ್ದು ದುಡ್ಡು ರಕ್ಕಲ್ಲ, ಅದೇ ಅದು ಉಳಿಸಿದ್ರೆ ಉಳಿತಾಯ ಮಾಡಿದ್ರೆ ಅನುಕೂಲ ಅಲ್ವಾ. ಹಂಗೆ ಶಕ್ತಿನೂ ಕೂಡ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಶನಿವಾರ ರಾತ್ರಿ 8:30 to 9:30 ಒಂದ್ ಗಂಟೆ ಎಲ್ಲ ಲೈಟ್ ಎಲ್ಲಾನು ಆಫ್ ಮಾಡ್ಬಿಡೋದು. ಎಲ್ಲನು ಅಂತ ಅಂದ್ರೆ ನಿನ್ಗೆ ಯಾವ್ದು ತುಂಬಾ ಅಗತ್ಯ ಇರೋದಿಲ್ವಾ ಅಂತ ಆಫ್ ಮಾಡೋದು. ಅಂದ್ರೆ ಈಗ ನೀನ್ ಹೇಳುದು ನಾಳೆ ಶನಿವಾರ ರಾತ್ರಿ 8:30 to 9:30 ಒಂದ್ ಗಂಟೆ ಟೈಮ್, ಒಂದ್ ಗಂಟೆ ಟೈಮ್ ಮನೆಯಲ್ಲಿ ಯಾವ್ ಬೇಕು ಅವ್ ಬಿಟ್ಕೊಂಡು ಬಾಕಿ ಲೈಟ್ ಎಲ್ಲ ಆಫ್ ಮಾಡ್ಬೇಕು ಅಂತ ಆಫ್ ಮಾಡೋದು. ಅಂದ್ರೆ ಇದರಿಂದ ನಾವು ಹೊಸಿ ಏನು ಈ ಶಕ್ತಿ ಶಕ್ತಿ ಉಳಿತಾಯ ಮಾಡ್ತೀವಿ, ಇಂಧನ ಉಳಿತಾಯ ಮಾಡ್ತೀವಿ. ಆ ಮೂಲಕ ಅದು ನಮ್ಮ ಭೂಮಿಗೆ ಒಳ್ಳೇದಾಗುತ್ತೆ, ಪರಿಸರ ಮಾಲಿನ್ಯ ಆಗಂತದ್ದು ತಪ್ಪುತ್ತೆ ಅನ್ನೋಂಥದ್ದು ಒಳ್ಳೆ ಒಂದು ಯೋಚನೆಯ ವಿಚಾರವ ಹೇಳ್ದಣೆ ನೀನು. ಇದರಿಂದ ಸಾಕಷ್ಟು ಉಪಯೋಗ ಆಯ್ತದಲ್ವಾ? ಉಪಯೋಗ ಆಗುತ್ತೆ, ಉಪಯೋಗ ಆಗುತ್ತೆ. ನೋಡು, ನಾವು ಲೈಟು ಲೈಟು ಲೈಟು ಅಂತ ಅನ್ಕೊಂಡು ಲೈಟ್ ಹಾಕತ್ತೀವಿ ಆಯ್ತಾ, ಈ ಲೈಟ್ ರಾತ್ರಿ ಹೊತ್ತು ಲೈಟ್ ಹಾಕೋದೈತಲ್ಲ, ಇದ್ರಿಂದಲೂ ತುಂಬಾ ಸಮಸ್ಯೆ ಆಯ್ತು. ಸಿಕ್ಕಾಬಟ್ಟೆ ಬೆಳಕು ಜಾಸ್ತಿ ಬೀಳ್ತದಲ್ಲ, ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ಅದು ಒಂದು ನಮ್ಮ ಅರಿವಿಗೆ ಬರ್ತಾಯಿಲ್ಲ ಅದು. ಈಗ ನೋಡು, ಬೆಳಕು ನಮಗೆ ಬೇಕು, ನಮಗೆ ಬೇಕು, ಅದಕ್ಕೋಸ್ಕರ ಬೆಳಕು ಹಾಕತ್ತೀವಿ ನಾವು. ಅದೇ ಪ್ರಾಣಿ ಪಕ್ಷಿಗಳಿಗೆ ಬೆಳಕು ಬೇಕಾ? ಬೆಳಕು ಬೇಕಾಗಿಲ್ಲ. ಆಗ್ಲೇ ನಾವು ಮಾತಾಡಿದ್ರು ಒಳ್ಳೆ ವಿಷಯ ಮಾತಾಡೋದು ನಾವು, ಅದು ವಿಶ್ರಾಂತಿ ಸಮಯ, ಅದಕ್ಕೋಸ್ಕರ ಪರಿಸರವೇ ನಮಗೆ ಕತ್ಲ ಕೊಟ್ಟರ ಅಂತದ್ದು. ನೀನ್ ನೋಡು, ಬೆಳಕಿನ ಹೊತ್ತಿನಲ್ಲಿ ಎಷ್ಟು ನಿದ್ರೆ ಮಾಡಿದ್ರು ನಿದ್ದೆ ಮಾಡದಂಗ ಆಗ್ತಿಲ್ಲ. ನೀನ್ ಅದೇ ರಾತ್ರಿ ಕತ್ಲಲ್ಲಿ ನಿದ್ರೆ ಮಾಡ ಆಯ್ತಾ, ಒಳ್ಳೆ ಸಮೃದ್ಧಿ ನಿದ್ದೆ ಬಂದಂಗ ಅನಿಸ್ತದೆ, ಸಮೃದ್ಧಿ ನಿದ್ದೆ ಬಂದಂಗ ಆಯ್ತದೆ ಆಯ್ತಾ. ಹಂಗಾಗಿ ಅದು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಮೇಲೂ ತುಂಬಾ ದುಷ್ಪರಿಣಾಮ ಉಂಟು ಮಾಡ್ತೈತಂತೆ ಬೆಳಕು ಅನ್ನೋದು. ಬೆಳಕು ಅನ್ನ ನಾವು ಹಾಕೋದು ಈಗ ಗುಬ್ಬಚ್ಚಿ ಆಗ್ಬೋದು, ಪಕ್ಷಿಗಳಾಗ್ಬೋದು, ಇನ್ ಕೆಲವು ಪ್ರಾಣಿಗಳು ಅವಕ್ಕೆಲ್ಲವ ಪ್ರಾಣಿಗಳಿಗೂ ಕೂಡ ಆ ಬೆಳಕು ಅನ್ನ ಅಂತದ್ದು ಮಾನಸಿಕವಾಗಿ ಒಂಥರ ಹಿಂಸೆ ಕೊಡ್ತಾ ಇದೆ, ಹಿಂಸೆ ಕೊಡ್ತಾ ಇದೆ. ಸರಿ ನಿದ್ರೆ ಮಾಡಕ್ಕಾಗಲ್ಲ, ಈಗ ಬೆಳಕಿರೋದ್ರಿಂದ ಅವು ತಮ್ಮ ಚಟುವಟಿಕೆಗಳನ್ನು ಮಾಡ್ಕೊಳಕ್ ಆಗೋದಿಲ್ಲ. ನೋಡು, ಅದು ಎಷ್ಟರ ಮಟ್ಟಿಗೆ ದುಷ್ಪರಿಣಾಮ ಬೀರ್ತೈತೆ ಅಂತ ಅಂತಂದ್ರೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಬೆಳಕಿನಿಂದಾಗಿ ರಾತ್ರಿ ಇರ ಅಂತ ಕೃತಕವಾದ ಬೆಳಕಿನಿಂದಾಗಿ ಸಂತಾನೋತ್ಪತ್ತಿ ಮಾಡಕಾಯ್ತಲ್ವ ಅಂತ. ನಾವುಗಳು ಅವಕ್ಕೆ ತೊಂದರೆ ಕೊಟ್ಟಂಗಾಯ್ತೈತೆ, ತೊಂದರೆ ಕೊಟ್ಟಂಗಾಯ್ತೈತೆ, ಬೆಳಕಾಕಿ ನಮಗೂ ತೊಂದರೆ ಆಯ್ತೈತೆ, ನಮಗ್ ಗೊತ್ತಾಯ್ತಿಲ್ಲ ಅದು. ನಮಗ್ ಗೊತ್ತಾಯ್ತಿಲ್ಲ. ಹಿಂಗೆ ಎಲ್ಲೆಲ್ಲಿ ಬೆಳಕಿರ್ತದೆ ಮತ್ತೆ ದೊಡ್ಡ ದೊಡ್ಡ ಮಿಷಿನ್ ಗಳು ಓಡಿಸ್ತಾ ಇರ್ತವೆ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಇರ್ತವ, ಅಲ್ಲೆಲ್ಲ 8:30 to 9:30 ಅದೊಂದು ಒಂದ್ ಸಾಂಕೇತಿಕವಾಗಿ ನಾವು ಶಕ್ತಿ ಸ್ವಲ್ಪ ಬಳಕೆ ಮಾಡೋದನ್ನ ಕಡಿಮೆ ಮಾಡೋಣ. ಆ ಒಂದು ದಿನನಾದ್ರೂ ಒಂದ್ ಗಂಟೆ ಸಮಯ ಅಂದ್ರೆ ಈಗ ಅಣ್ಣ ಹೇಳ್ತದೆ ಹೆಂಗೆ ಗೊತ್ತಾ ಮೀನಕ, ಈಗ ನಾಳೆ ಶನಿವಾರ 22 ರಾತ್ರಿ 8:30 to 9:30 ಒಂದ್ ಗಂಟೆ ಟೈಮು ನಾವೆಲ್ಲರೂ ಅಗತ್ಯ ಇರೋ ದೀಪದ ಬೆಳಕನ್ನ ಬಿಟ್ಟು ಬಾಕಿ ಎಲ್ಲವನ್ನು ಆಫ್ ಮಾಡ್ಕೊಂಡ್ರೆ ನಾವು ನಮ್ ಕಡೆಯಿಂದ ಒಂದು ಇಂಧನ ಶಕ್ತಿ ಅಂತ ಏನೈತೆ ಬೆಳಕಿನ ಶಕ್ತಿಯ ಅದನ್ನ ಉಳಿತಾಯಕ್ಕೆ ಒಂಚೂರು ಸಹಕಾರ ಮಾಡ್ದಂಗೆ ಅಣ್ಣಯ್ಯ ಒಳ್ಳೆ ವಿಚಾರವ ಹೇಳ್ದೆ ನೋಡು. ಈಗ ನಾನು ಆಗ್ಲಿಂದ ಬಂದು ಮಾತಾಡ್ತಾ ನಿಂತ್ಕೊಂಡೇ ಮಾತಾಡ್ತಾ ಇದೀವಿ, ಯಾಕೋ ನೋಡು ಕಾಲೆಲ್ಲ ಸೋಲ್ ಬಂದಂಗಾಯ್ತು, ಕೂತ್ಕೋಬೇಕು ಅನಿಸ್ತೈತೆ. ಆ ಜಗತ್ತಿಲ್ ಬೇರೆ ನೀನ್ ಹಾಕಿರೋ ಚಾಪೆ ನೋಡಿದ್ರೆ ಹಂಗೆ ಉಂಟ್ಕೊಳ್ಳನ ಅನಿಸ್ತೈತೆ. ಮೀನಕ್ ಬೇರೆ ಸಂಡಿಗೆ ತಂದಿದೀನಿ ಅಂತಂದ್ಲು, ಈಗ ಬಿಸಿ ಬಿಸಿದೇನಾರು ತರಿಸಿ ಆ ಸಂಡಿಗೆನ ಹುರಿಸ್ತೀಯ ಅಥವಾ ಹೆಂಗ್ ಮಾಡ್ತೀಯ? ಏ ಮೊನ್ನೆ ದಿವಸ ಯಾರೋ ಹಾಲು ಕೊಟ್ಟಿದ್ರು ಗೀಬಾಲ ಗಿಣ್ಣ ಮಾಡೋರೆ. ಹೌದಾ? ಗಿಣ್ಣವ ನನಗೆ ಬರೀ ಆಸೆ ಹುಟ್ಟಿಸ್ತಿದ್ರಪ್ಪ. ಏ ಇಲ್ಲ ಇಲ್ಲ ಮಾಡೋರು, ಈಗ ಇನ್ನೂ ಅಲ್ಲಿ ಸ್ಮೆಲ್ ಬರ್ತಾ ಇಲ್ವಾ? ಹೇಳಿದ್ದು ಹಂಗೆ ಉಸಿ ಮಂದ್ಲಕ್ಕೆ ಮೇಲೆ ಹಂಗೆ ಉಂಟ್ಕೊಳ್ಳೋಣ ಅಂತ ಅನ್ನಿಸ್ತೈತೆ. ಇಲ್ಲ ಇಲ್ಲ ನೀನ್ ತಿಂದ್ಬಿಟ್ಟು ಆಮೇಲೆ ಬೇಕಾದ್ರೆ ಇಲ್ಲೇ ಮಲಕ ಹಂಗಂತೀಯ ಬಳಕರೆ ವರ್ಗುವೆ. ಒಂಚೂರು ಹಂಗಾರೆ ಬೇಗ ತರ ಕೇಳು ಮೀನಕ್ಕ, ನೀನು ಒಳಗಡೆ ಹೋಗಿ ಕೈಯಾಕು. ನಡಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸುಬ್ರಾಯ ಚೊಕ್ಕಾಡಿ ಅವರ ಸಾಹಿತ್ಯವಿರುವ ಪರಿಸರ ಗೀತೆಯನ್ನ. ಧ್ವನಿ ನೀಡಿದ್ದಾರೆ ಜಯಲಕ್ಷ್ಮಿ, ಅನುರಾಧ ಮತ್ತು ಮೌನೀಶ್ ಕುಮಾರ್ ಛಾವಣಿ. ಕಾಡು ಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಕಾಡು ಬೇಕು, ಕಾಡು ಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಸಿರಿಯ ಅರಿಯದವನ ಬದುಕು ಏಕೆ ಬೇಕು, ಕಾಡ ಕಳೆದು ಬದುಕುವವರ ಆಚೆ ನೂಕಬೇಕು. ವನದ ಸಿರಿಯ ಅರಿಯದವನ ಬದುಕು ಏಕೆ ಬೇಕು, ಕಾಡ ಕಳೆದು ಬದುಕುವವರ ಆಚೆ ನೂಕಬೇಕು. ಚಿಮಣಿ ಮುಗಿದ ಹೊಗೆಯ ಕವಿದ ಉಸಿರ ಬಿಗಿತ ಸಾಕು, ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಇಂದು ಬೇಕು. ಹಸಿರು ಕೊಡುವ ಸ್ವಚ್ಛ ಹವೆಯೇ ನಮಗೆ ಇಂದು ಬೇಕು. ಕಾಡು ಬೇಕು, ಕಾಡು ಬೇಕು ಎಂದು ಕಾಡಬೇಕು, ನಾಡನುಳಿಸಿ ಕಾಡ ನಡೆಸುವವರ ಕಾಡಬೇಕು. ಗಗನ ಚುಂಬಿ ವೃಕ್ಷಗಳೇ ನಮ್ಮ ಜೀವನಾಡಿ, ನಡುವೆ ಹರಿವ ಹೊನಲು ಇಳಾ ಗೀತವನ್ನು ಹಾಡಿ.

ಗಿಡಮರಗಳನ್ನು ಹಾಕೊಂಡು ಉಪಯೋಗಗಳನ್ನು ಮಾಡಿಕೊಳ್ಬಹುದು. ನೋಡಿ, ಮಲೆನಾಡು, ಅರೆಮಲೆನಾಡು ಮತ್ತು ಬಯಲುಸೀಮೆಯ ಪ್ರದೇಶಗಳಲ್ಲಿ ಎಷ್ಟೋ ಜನ ಒಂದೋ ಎರಡೋ ಬೆಳೆಗಳಿಗೆ ಮಾತ್ರ ಸೀಮಿತ ಮಾಡಿಕೊಂಡು ಬೇರೆ ತಾಪತ್ರಯಗಳೇ ಬೇಡ ಅಂತ ಅನ್ಕೊಂಡು ಸುಮ್ಮನಿದ್ಬಿಡ್ತಾರೆ. ನಮಗೆ ಬೇಕಾಗಿರುವ ಒಂದಲ್ಲ 10 ಬಗೆಯ ಹಣ್ಣುಗಳನ್ನು, ತರಕಾರಿಗಳನ್ನು, ಗಿಡಮೂಲಿಕೆಗಳನ್ನು, ಗೊಬ್ಬರದ ಮೂಲಗಳನ್ನು ನಾವು ನಮ್ಮ ಜಮೀನುಗಳಲ್ಲಿ ಬೆಳೆದುಕೊಂಡು ಬೆಳೆಸ್ಕೊಳ್ಬಹುದು. ಸಪೋಟ ಸುಲಭವಾಗಿ ಬೆಳೀತದೆ. ಮಾವು, ಹಲಸು, ಸೀಬೆ, ಹೀಗೆ ಹೇಳ್ತಾ ಹೋದರೆ 10 ಬಗೆಯ ಹಣ್ಣುಗಳು ನಮಗೆ ಬೇಕೇ ಬೇಕು. ಆರೋಗ್ಯದ ಸಮಸ್ಯೆಗಳು ಇದ್ರೂ ಈ ಹಣ್ಣುಗಳ ಸೇವನೆ ನಮ್ಮ ಆರೋಗ್ಯದ ಸುಧಾರಣೆಗೂ ನೆರವಾಗ್ತದೆ ಅಲ್ವಾ? ಇದರಂತೆ ತರಕಾರಿಗಳನ್ನು ನಿತ್ಯನೂ ಉಪಯೋಗಿಸ್ಕೊಳ್ಳಬೇಕು. ಹಸಿಮೆಣಸಿನಕಾಯಿ, ಬದನೆಕಾಯಿ, ಹಾಗಲ, ಹೀರೆ, ಕುಂಬಳ, ಬೂದುಗುಂಬಳ ಇತ್ಯಾದಿಗಳನ್ನು ಅನೇಕ ರೈತರು ಬೆಳೆದುಕೊಂಡು ಬೆಳೆಸ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ. ಇವುಗಳಿಗೆ ಅಷ್ಟೊಂದು ಖರ್ಚುಗಳು ಬೇಕಾಗುವುದಿಲ್ಲ, ಕಾಳಜಿನೂ ಬೇಕಾಗಿಲ್ಲ. ಎಷ್ಟೋ ಬಗೆಯ ಗಡ್ಡೆ ಗೆಣಸುಗಳನ್ನು ತುಂಬಾ ಸುಲಭವಾಗಿ ಬೆಳ್ಕೊಳ್ಬಹುದು. ಬೆಳೀತಾ ಬೆಳೀತಾ ಅಚ್ಚರಿ ತರುವಂತೆ ಅವು ಫಲವನ್ನ ನೀಡ್ತಾ ಹೋಗ್ತವೆ. ನಮ್ಮ ಕೈಯಿಂದಲೇ ಬೀಜಗಳನ್ನ, ಗಡ್ಡೆಗಳನ್ನ, ಗಿಡಗಳನ್ನ ಹಾಕಿ ಅವುಗಳ ಫಲವನ್ನ ಪಡೆಯೋದಿದೆಯಲ್ಲ, ನಿಜಕ್ಕೂ ಎಷ್ಟೋ ಸಾರಿ ಸಂತೋಷ ಆಗ್ತದೆ. ಹಾಗೆ ಅವುಗಳನ್ನ ಬೇರೆಯವರಿಗೆ ಕೊಟ್ಟಾಗ ಇನ್ನೂ ಸಮಾಧಾನ, ನೆಮ್ಮದಿ, ಅಭಿಮಾನ. ರೈತ ಬಾಂಧವರೇ, ದಿನನಿತ್ಯ ನಾವು ಕೆಲಸಗಳನ್ನ ಮಾಡ್ತಾ ಇದ್ರೆ ಆರೋಗ್ಯನೂ ಚೆನ್ನಾಗಿರುತ್ತಲ್ವಾ? ಹಾಗೆ ಭೂಮಿಯು ಅಂದವಾಗಿ ಕಾಣ್ತಾ ಇರತ್ತೆ. ಅಲ್ಲಿಯ ಬೆಳೆಗಳ ವೈವಿಧ್ಯತೆಯನ್ನು ನೋಡಿದ್ರೆ ಆನಂದ ಅನಿಸುತ್ತೆ. ಜೊತೆಗೆ ಅನೇಕ ರೀತಿಯ ಪ್ರಾಣಿ, ಪಕ್ಷಿ, ಕೀಟಗಳು, ಜೀವಿಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಬಂದು ಕ್ರಿಮಿಕೀಟಗಳನ್ನು ತಿನ್ನಬಹುದು ಅಥವಾ ಸ್ವಲ್ಪ ಮಟ್ಟಿಗೆ ಹಣ್ಣುಗಳನ್ನು ಸೇವಿಸಬಹುದು. ಆದರೆ ಅವುಗಳು ಬಂದು ಹೋಗುವ ಕ್ರಿಯೆ ಇದೆಯಲ್ಲ, ಅದು ಉಪಯುಕ್ತವೇ. ಬೀಜ ಪ್ರಸಾರಕ್ಕೆ ಅಲ್ಲಿ ಹಿಕ್ಕೆ ಹಾಕಿ ಅಥವಾ ತ್ಯಾಜ್ಯವನ್ನು ಹಾಕಿ ಮಣ್ಣಿನ ಫಲವತ್ತತೆಗೂ ಇವು ನೆರವಾಗ್ತವೆ. ಇದರಂತೆ ನಮ್ಮ ಜಮೀನುಗಳಲ್ಲಿ ಬೆಳೆದ ಈ ರೀತಿಯ ಹಣ್ಣುಗಳು, ತರಕಾರಿಗಳು ಅಥವಾ ಗಿಡಮೂಲಿಕೆಗಳು ಆಗಿಂದಾಗೆ ಎಲೆಗಳನ್ನು ಉದುರಿಸ್ತವೆ ಅಥವಾ ಹೆಚ್ಚು